ಹಳ್ಳಿಗಳಲ್ಲೇ ಉದ್ಯೋಗಗಳನ್ನ ಕಂಡುಕೊಳ್ತಾ ಇದ್ದಾರೆ. ಆದರೆ ಹಳ್ಳಿಗಳಲ್ಲಿ ಏನು ಮಾಡೋದು ಅನ್ನೋದಕ್ಕೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮಗೆ ಗೊಬ್ಬರದ ತಯಾರಿಕೆ, ಕಾಂಪೋಸ್ಟ್ ತಯಾರಿಕೆ ಇರ್ಬೋದು, ಎರೆಹುಳು ಗೊಬ್ಬರದ ತಯಾರಿಕೆ ಇರ್ಬೋದು, ಕೃಷಿಗೆ ಅದು ಪೂರಕವಾದಂತಹ ಒಂದು ವೃತ್ತಿ. ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ನರಸಿಂಹಮೂರ್ತಿಯವರು ನಿರತರಾಗಿದ್ದಾರೆ. ನರಸಿಂಹಮೂರ್ತಿಯವರಿಗೆ 50 ವರ್ಷ. ನರಸಿಂಹಮೂರ್ತಿ ಅವರೇ, ನಿಮಗೆ ಈ ಎರೆಹುಳು ಗೊಬ್ಬರದ ತಯಾರಿಕೆಯನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಮೊದಲು ಹೇಳಿ. ಸರ್, ಎರೆಹುಳು ಗೊಬ್ಬರನ ತಯಾರಿಕೆ ಮಾಡಬೇಕು ಅಂತ ಅನಿಸಿದ್ದು ಸರ್ವಜ್ಞರ ಒಂದು ವಚನ. ಸರ್ವಜ್ಞರೆಂಬುವರು ಗರ್ವದಿಂದಾದವರಲ್ಲ, ಸರ್ವರೊಳಗೊಂದೊಂದು ಅಕ್ಷರವ ಕಲಿತು ವಿದ್ಯೆಯ ಪರ್ವತವೇ ಆದವರಂತಹ ಸರ್ವಜ್ಞರ ವಚನ. ಮನುಕುಲಕ್ಕೆ ಆಧಾರನ ನಾನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎರೆಹುಳು ಘಟಕನ ಸ್ಥಾಪನೆ ಮಾಡಿ ಉತ್ತಮ ದರ್ಜೆಯ ಬೆಳೆನ ಬೆಳೆದು ಜನಗಳಿಗೆ ರಾಸಾಯನಿಕ ಮುಕ್ತರನ್ನು ಮಾಡಬೇಕು ಅನ್ನೋ ಆಸಕ್ತಿಯಿಂದ ಈ ಎರೆಹುಳು ಘಟಕನ ನಾನು ಪ್ರಾರಂಭ ಮಾಡಿದ್ದೇನೆ ಸರ್. ಅಂದರೆ ಈಗ ನಿಮಗೆ ಕೃಷಿ ಜಮೀನು ಕೂಡ ಇದೆ? ಕೃಷಿ ಜಮೀನು ಇದೆ ಸರ್, ನಮಗೆ 3 ಎಕರೆ ಜಮೀನು ಇದೆ. 3 ಎಕರೆ ಜಮೀನಿನಲ್ಲಿ ನೀವು ಬೇರೆ ಬೇರೆ ರೀತಿಯಾದ ಬೆಳೆಯನ್ನು ಮಾಡಿದ್ದೀರಿ, ಆ ಬೆಳೆಯ ಬಗ್ಗೆ ನಂತರ ಮಾತಾಡೋಣ. ಆದರೆ ಎರೆಹುಳು ಗೊಬ್ಬರವನ್ನು ನಿಮ್ಮ ಕೃಷಿ ಜಮೀನಿಗಾಗಿ ನೀವೇನಾದ್ರು ಪ್ರಾರಂಭ ಮಾಡಿದ್ರಾ? ಇಲ್ಲ ಸರ್, ನನ್ನೊಬ್ಬನಿಗಾಗಿ ಎರೆಹುಳು ಗೊಬ್ಬರನ ನಾನು ತಯಾರಿ ಮಾಡ್ಕೊಂಡಿಲ್ಲ. ಪ್ರಪಂಚದಲ್ಲೇ ಎಲ್ಲ ಕಡೆನೂ ಎರೆಹುಳು ಗೊಬ್ಬರ ತಯಾರಿ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಪ್ರಾರಂಭ ಮಾಡಿದ್ದೇನೆ. ಈಗಾಗಲೇ ನನ್ನ ಹತ್ರ ಎಲ್ಲ ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ, ರೈತ ಬಾಂಧವರು ಉಪಯೋಗಿಸ್ಕೊಳ್ತಿದ್ದಾರೆ, ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ, ಬೆಳೆಗಳು ಚೆನ್ನಾಗಿ ಉತ್ತೇಜನ ರೀತಿಯಲ್ಲಿ ಬಂದಿದೆ, ಮತ್ತು ವಿಷಮುಕ್ತವಾದಂಥ ಆಹಾರವಾಗಿಯೂ ಸಹ ಬಂದಿದೆ ಸರ್ ಈಗಾಗಲೇ. ಈಗ ನೀವು ಇಲ್ಲಿ 3 ತೊಟ್ಟಿಗಳನ್ನ, ಅದು ದೊಡ್ಡ ಮಟ್ಟದ ತೊಟ್ಟಿಗಳನ್ನ ನಿರ್ಮಾಣ ಮಾಡಿದ್ದೀರಿ. ಈಗ ಎರೆಹುಳ ಗೊಬ್ಬರದ ತಯಾರಿಕೆಯ ಪ್ರಾರಂಭ ನಿಮಗೆ ಯಾವಾಗ ಶುರುವಾಯ್ತು ಹೇಳಿ ನಿಮ್ಮಿಂದ? ಸರ್, ಹಿಂದೆ ಇತ್ತು ಸರ್ ನಮ್ಮಲ್ಲಿ ಎರೆಹುಳು ತಯಾರಿ ಮಾಡ್ತಕ್ಕಂಥದ್ದು, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂತಿರಲಿಲ್ಲ. ಸಣ್ಣ ಪುಟ್ಟ ಗುಂಡಿನಲ್ಲಿ ಮಾಡಿಕೊಂಡು ನಮ್ಮ ತೋಟಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿದ್ದು. ಇತ್ತೀಚಿನ ದಿನಗಳಲ್ಲಿ ಇದರ ಅವಶ್ಯಕತೆ ಹೆಚ್ಚು ಇದ್ದಿದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಇದನ್ನು ನಾನು ಮಾಡಿ ನಮ್ಮ ತೋಟದ ಬೆಳೆಗಳಿಗೆ, ಆಹಾರದ ಬೆಳೆಗಳಿಗೆ ಹಾಕ್ಕೊಂಡು ಬೇರೆಯವ್ರಿಗೂ ಸಹ ನಾನು ಮಾರಾಟ ಮಾಡ್ತಾ ಇದ್ದೇನೆ ಸರ್. ಈ ಥರ ದೊಡ್ಡದಾಗಿ ಮಾಡಬೇಕು, ನಾನು ಇದನ್ನು ಮಾರಾಟ ಮಾಡೋ ಮಟ್ಟಕ್ಕೆ ಮಾಡಬೇಕು ಅಂತ ನಿಮಗೆ ಮೊದಲು ಮಾಹಿತಿ ಎಲ್ಲಿ ದೊರೀತು, ಮತ್ತು ನಿಮಗೆ ಈ ಆಲೋಚನೆ ಸೃಷ್ಟಿಯಾಗಿದೆ ಹೇಗೆ? ನನಗೆ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ನಾಗಮಂಗಲ ಅವರ ಸಹಕಾರನೂ ಸಿಕ್ತು ಸರ್. ಅವರು ಹಿಂದೆ ನಮಗೆ ಇದನ್ನು ಮಾರ್ಗದರ್ಶನ ಕೊಟ್ಟಿದ್ದರು ಮಾಡಲಿಕ್ಕೆ. ಅದಾದಮೇಲೆ ಧರ್ಮಸ್ಥಳ ಸಂಘದವರು ಸಹ ನಮಗೆ ಪ್ರೋತ್ಸಾಹನ ನೀಡಿದ್ದಾರೆ ಸರ್ ಈ ವಿಚಾರದಲ್ಲಿ. ಅದಾದ ನಂತರ ನಾನು GK VK ನಲ್ಲಿ ಟ್ರೈನಿಂಗ್ ಅಲ್ಲಿಗೆ ಹೋಗಿಯೂ ಸಹ ತಿಳ್ಕೊಂಡಿದ್ದೆ. ಮಂಡ್ಯ VC ಫಾರ್ಮ್ನಲ್ಲೂ ಸಹ ಇದನ್ನು ಪ್ರಾಯೋಗಿಕವಾಗಿ ನೋಡಿ ಇದನ್ನು ಮಾಡೋದ್ರಿಂದ ಉತ್ತೇಜನ ಖಂಡಿತ ಇದೆ, ಮುಂದಿನ ಯುವ ಪೀಳಿಗೆಗೆ ಬೇಕೇ ಬೇಕು ಅಂತ ನಿರ್ಧಾರ ತಗೊಂಡು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ಕೆಲಸನ ಭಾರಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ ಸರ್. ಎಷ್ಟು ತೊಟ್ಟಿ ನಿರ್ಮಾಣ ಮಾಡಿದ್ದೀರಿ ನರಸಿಂಹಮೂರ್ತಿ ಅವರೇ? ಈಗ 5 ತೊಟ್ಟಿಗಳನ್ನ ನಿರ್ಮಾಣ ಮಾಡಿದ್ದೇನೆ ಸರ್. 5 ತೊಟ್ಟಿಯ ಅಳತೆ ಮತ್ತು ಉದ್ದ ಅಗಲ ಇದು ಏನು ವಿಸ್ತೀರ್ಣದಲ್ಲಿ ಮಾಡಿದ್ದೀರಿ ಅಂತ ಹೇಳಿ? 20 ಅಡಿ 5 ಅಡಿ 3 ಅಡಿ ತೋಳ್ಗೈನ ತಾನು ಹಾಕಿದಂತ ತೋಳ್ಗೈ ಭೂಮಿ ಮಟ್ಟಕ್ಕೆ ಸಿಕ್ಕಿ ಕೈಯಿಂದ ತೆಕ್ಕೊಳ್ಳೋ ಅಂತ ವ್ಯವಸ್ಥೆನ ಮಾಡ್ಕೊಂಡು ನಾವು ತೊಟ್ಟಿನ ನಿರ್ಮಾಣ ಮಾಡ್ಕೋಬೇಕು. 3 ಅಡಿ ಆಳ ನಿರ್ಮಾಣ ಮಾಡ್ಕೋಬೇಕು. ಆ ರೀತಿ ಮಾಡಿದಾಗ ಹೆಚ್ಚು ಕಮ್ಮಿ 4 ಟನ್ ಗೊಬ್ಬರನ ಹಿಡಿಯುವಷ್ಟು ಕೆಪಾಸಿಟಿ ತ್ಯಾಜ್ಯ ವಸ್ತುಗಳನ್ನ ಹಿಡಿಯುತ್ತೆ. ಈ ಎರೆಹುಳುವಿಗೆ ಸರ್ ತಣ್ಣನೆ ವಾತಾವರಣ ಬೇಕು, ಕತ್ತಲು ಪ್ರದೇಶ ಬೇಕು, ನೆಳ್ಳನ್ನ ಮಾಡ್ಕೋಬೇಕು ಸರ್. ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವ್ರಾದರೆ ಸಿಮೆಂಟ್ ನೆರಳನ್ನು ಮಾಡ್ಬೋದು, ಸೋಗೆಗರಿ ನೆರಳುಗಳನ್ನೂ ಮಾಡ್ಬೋದು. ಕೊನೆಗೆ ಹೊಂಗೆ ಮರ ಪೂರ್ತಿ ಅಂಡ್ಕೊಂಡಿದ್ದು ಹೊಂಗೆ ಮರದ ಗೆಡ್ಡೆನಲ್ಲೂ ನೆರಳನ್ನ ಮಾಡಿಕೊಂಡು ನಾವು ಎರೆಹುಳು ಗೊಬ್ಬರನ ತಯಾರಿ ಮಾಡ್ಬೋದು ಸರ್. ಯಾವ ಜಾತಿಯ ಎರೆಹುಳುಗಳನ್ನ ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರಿ ಮತ್ತು ಎಲ್ಲಿಂದ ತಂದ್ರಿ ಎರೆಹುಳುಗಳನ್ನ? ಸರ್, ನಾನು GK VK ಇಂದ ಆಫ್ರಿಕನ್ ನೈಟ್ ಕಲರ್ ಮತ್ತು ಐಸಿನಿಯಾ ಪಿಟೇಡ ಅಂತಕ್ಕಂಥದ್ದು 2 ತಳಿಗಳನ್ನ ತರಿಸಿದ್ದೆ ನಾನು. ಅದನ್ನು ತಂದು ನಾವು ತಳಿ ಮಾಡ್ಕೊಂಡು ಈಗ ಇಡೀ ನಮ್ಮ ತೊಟ್ಟಿಗಳೆಲ್ಲ ಪೂರ್ತಿ ಹುಳುಗಳಾಗಿದೆ. ನಮ್ಮಿಂದನೂ ಸಹ ರೈತರು ಬಂದು ಖರೀದಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ನೀವು ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ? ಸರ್, ನಂದು SSLC ಪಾಸ್ ಆಗಿದೆ ಸರ್, PUC ಫೇಲ್ ಆಗಿದೆ ಸರ್. ಆದರೆ ನನಗೆ ಹೆಚ್ಚು ಜಾಸ್ತಿ ವಿಚಾರ ಏನಪ್ಪಾ ಅಂತ ಅಂದರೆ ಇಂದಿನ ಹಿರಿಯರ ಅನುಭವ. ನನ್ನ ಅಜ್ಜಿನೇ 95 ವರ್ಷದವರು ನನ್ನ ಪಕ್ಕದಲ್ಲಿ ಕುಂತಿ ಮಾತನಾಡ್ತಾ ಇದ್ದಾರೆ ಅಂತ ಅಂದಾಗ ಅವರ ಅನುಭವದ ಅವರ ಹಾದಿನಲ್ಲಿ ನಡೆದು ಬಂದ್ವಿ ವಿನಃ ನಮಗೆ ಹೆಚ್ಚಿನ ವಿದ್ಯಾಭ್ಯಾಸ ಇಷ್ಟು ಏನಿಲ್ಲ ಸರ್. ಈಗ 95 ವರ್ಷದ ನಿಮ್ಮ ಅಜ್ಜಿ ನಮ್ಮ ಪಕ್ಕದ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಜ್ಜಿ, ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಹೆಸರು ಮಾಳಮ್ಮ. ವಯಸ್ಸು 95 ಅಂತ ಹೇಳಿದ್ರು ನಿಮ್ಮ ಮೊಮ್ಮಗ, ಹೆಂಗ್ ಲೆಕ್ಕ ಇಟ್ಕೊಂಡಿದ್ದೀರಿ? ಲೆಕ್ಕ ನಾನು ಹುಟ್ಟಿದ್ದವಳಿಂದ ಮದುವಾದ್ಗಿ ತವ್ನವ ನಮ್ಮ ಅಣ್ಣದಿರು ಲೆಕ್ಕ ಮಾಡಿಕೊಂಡಿದ್ರು. ಎಷ್ಟನೇ ವಯಸ್ಸಿಗೆ ಮದುವೆ ಆಗ್ಬಿಟ್ರಿ? ಯಾರ 12 ವರ್ಷಕ್ಕೆ ಮದುವೆ ಮಾಡಿದ್ರು. ಏನ್ ಅಜ್ಜಿಗೆ 95 ವರ್ಷ ಆದ್ರೂ ಕಿವಿ ಎಲ್ಲ ಚೆನ್ನಾಗಿ ಕೇಳ್ತಾ ಇದೆಯಲ್ಲ, ಕಣ್ಣೆಲ್ಲ ಕಾಣ್ತವ? ಕಾಣೋದಿಲ್ಲ. ಕನ್ನಡಕ ಹಾಕೊಂಡಿದಿರಲ್ಲ? ಹಾಕಿದ್ರು ಅಂತಾನೆ. ಎಷ್ಟನ ಮಕ್ಕಳು ಅಜ್ಜಿ ನಿಮ್ಗೆ? ನನ್ಗೆ 7 ಜನ. ಎಷ್ಟೇನು ಗಂಡು ಎಷ್ಟೇನು? 6 ಜನ ಗಂಡು ಮಕ್ಳು, ಈ ಮಗಳು ಒಬ್ಬಳೇ ಮಗಳು. ಒಂದೇ ಊರು ಕೊಟ್ಕೊಂಡ್ರಿ? ನಮ್ಮೂರು ತೊಳ್ಳಿ. ಇಲ್ಲಿ ನನ್ನ ಕರ್ಕೊಂಡ್ಬಂದು ಇಸ್ಕೊಂಡವ್ರೆ. ನಿಮ್ಮ ಹಳೆ ಕಾಲದಲ್ಲಿ ಇವೆಲ್ಲ ಹೊಲ ಗದ್ದೆ ಕೆಲಸ ಮಾಡ್ತಿದ್ರಲ್ಲ, ಅವತ್ತೊಂದ್ ಕೆಲ್ಸಕ್ಕೂ ಇವತ್ತೊಂದ್ ಕೆಲ್ಸಕ್ಕೂ ಏನ್ ವ್ಯತ್ಯಾಸ ನೋಡ್ತೀರಿ? ನಾವು ಆಗಿನ ಕಾಲದಲ್ಲಿ ಅವ್ರೆ ಗಿಡ, ತರಣಿ ಗಿಡ, ಜಾಳ, ಹೊಲದೊಳಗಳನ್ನ ಸಾಮಾನ್ಯ ತಕೊಂಬಂದು ನಾವ್ ಸಾರ್ ಮಾಡ್ಕೊಂಡು ನಾವ್ ಊಟ ಮಾಡಿದವ್ರು. ನಾವ್ ಹೊರಗಡೆ ಏನು ತಿಂದವ್ರಲ್ಲ. ಹೊರಗಡೆ ಅಂದ್ರೆ ಏನ್? ತರಕಾರಿ ಗಿರ್ಕಾರಿ ಕೊಂಡ್ತಿದ್ವಾ? ತರಕಾರಿ ಬೆಳೆಯವು, ಮುಳಗಾಯಿ, ಕುಂಬಳಕಾಯಿ, ಇಂಥ ಇಂಥ ಪದಾರ್ಥ ಬೆಳೆಯವು. ಅಂದ್ರೆ ಏನ್ ಹೊರಗಡೆ ತರಕಾರಿ ಕೊಂಡಕ್ಕೆ ಹೋಗ್ತಿರ್ಲಿ? ಇಲ್ಲ ಇಲ್ಲ, ನಾವ್ ಕೊಂಡವ್ರಲ್ಲ. ಈ ಸಕ್ಕರೆ ಬೆಲ್ಲ ಇವೆಲ್ಲ ಅವ್ ತಕೋತಿದ್ದ? ಸಕ್ಕರೆ ಇಲ್ಲ, ಬರೀ ಬೆಲ್ಲ. ಎರೆಹುಳು ತೊಟ್ಟಿ ಮಾಡ್ತಾ ಇದಾರೆ ನಿಮ್ಮ ಮೊಮ್ಮಗ ಅವ್ರು, ನರಸಿಂಹಮೂರ್ತಿ ಅವರು. ನಿಮ್ ಮುಂತಿ ಎಲ್ಲ ವ್ಯವಸಾಯ ಮಾಡ್ಬೇಕಂದ್ರೆ ಏನ್ ಹಾಕ್ತೀವಿ? ದನಿನ ಗೊಬ್ಬರ, ಕುರಿ, ಎಮ್ಮೆ, ದನ ಅಷ್ಟೇ. ಇವೆಲ್ಲ ಹೊರಗಡೆ ಸರ್ಕಾರಿ ಗೊಬ್ಬರ ಇಲ್ಲ, ಗಿಡಕ್ಕೂ ಇದೆ ದನಿನ ಗೊಬ್ಬರನೇ. ಬೆಳೆಯನಾಗ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ವ್ಯವಸಾಯ ಮಾಡೋದು. ನರಸಿಂಹಮೂರ್ತಿ ಅವರ, ಒಂದು ತೊಟ್ಟಿಯ ಲೆಕ್ಕವನ್ನ ಹೇಳೋಣ. 5 ಅಡಿ ಅಗಲ ಮತ್ತೆ 20 ಅಡಿ ಉದ್ದದ ಒಂದು ತೊಟ್ಟಿಯಲ್ಲಿ ನೀವು ಸಂಪೂರ್ಣವಾಗಿ ಎರೆಗೊಬ್ಬರವನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ, ಹಂತ ಹಂತವಾಗಿ ಹೇಳ್ತಾ ಹೋಗಿ, ಯಾವ ರೀತಿಯಾದ ಒಂದು ಕಚ್ಚಾ ಪದಾರ್ಥಗಳನ್ನ ಅಲ್ಲಿಗೆ ಹಾಕಬೇಕು, ಯಾವ ಹಂತದಲ್ಲಿ ಹಾಕಬೇಕು, ಎಷ್ಟು ದಿನಗಳು ಅವಧಿ ಬೇಕು ಅದು ತಯಾರಾಗಿ ಬರಬೇಕಂತ ಹೇಳಿದ್ರೆ? ತೊಟ್ಟಿನ ನಿರ್ಮಾಣ ಮಾಡ್ಕೋಬೇಕು. ನಮ್ಮಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ಏನಿರುತ್ತೆ? ಈಗ ನಮ್ಮದು ತೆಂಗಿನ ನಾಡು, ಗರಿ ಸಿಗುತ್ತೆ, ಕಾಯಿ ಮೊಟ್ಟೆ, ಅಕ್ಕಿ, ಬಿ, ಈ ಥರದ್ದೆಲ್ಲ ತ್ಯಾಜ್ಯ ವಸ್ತುಗಳಾಗಿ, ಮತ್ತು ಅಕ್ಕಪಕ್ಕ ರೋಡ್ಗಳಲ್ಲಿ ಸಿಗ್ತಕ್ಕಂಥ ವೇಸ್ಟೇಜು, ಬೆಳೀತಕ್ಕಂಥ ಎಲ್ಲ ಕಳೆಗಳನ್ನು ಸಹ ನಾವು ತ್ಯಾಜ್ಯ ವಸ್ತುಗಳಂತ ಇದು ಮಾಡ್ಕೋಬೋದು. ಅಲ್ಲ, ವೇಸ್ಟೇಜು ಅಂದರೆ ಯಾವ ಥರದ ವೇಸ್ಟೇಜ್ಗಳು? ಎಲ್ಲ ಥರದ ಹಸಿರಲ್ಲೇ, ಅದರಲ್ಲಿ ನಾವು ಕಳ್ಳಿ ಒಂದನ್ನು ಹೊರತುಪಡಿಸ್ಬೇಕಾಗುತ್ತೆ. ಏನು ಕಾರಣ? ಕಳ್ಳಿನಲ್ಲಿ ವಿಷದ ಹಾಲು ಬರುತ್ತೆ, ಆ ವಿಷದ ಹಾಲುಗೂ ಎರೆಹುಳುಗೂ ಆಗೋದಿಲ್ಲ. ಅದೇ ಎಕ್ಕದ ಗಿಡ ಹಾಕ್ಬೋದು, ಎಕ್ಕದ ಗಿಡನ ಕಡದಿ 3 ದಿನಗಳ ನಂತರ ಹಾಕ್ಬೋದು, ಅದು ಸಹ ನಮಗೆ ಸಾವಯವ ಗೊಬ್ಬರಕ್ಕೆ ಒಂದು ಭಾಗ ಆದವೆ. ಈ ರೀತಿ ಮಾಡಿಕೊಂಡು ತೊಟ್ಟಿನ ನಿರ್ಮಾಣ ಮಾಡಿಕೊಂಡು ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹಂತ ಹಂತವಾಗಿ ಸಗಣಿನ ಕಲಸ್ ಮಾಡಿಕೊಂಡು ಒಂದಡಿ ಒಂದು ಬೈ ಒಂದಡಿ ಒಂದಡಿ ಲೇಯರ್ ಲೇಯರ್ ಲೇಯರು ಸಗಣಿ ನೀರನ್ನ ಹಾಕ್ತಾ ಹೋಗಿ, ಅದಾದ್ಮೇಲೆ ತಿರ್ಗಿ ಇನ್ನೊಂದು ಸ್ವಲ್ಪ ಕಲಸ್ಕೋಬೇಕು. ದಿನನಿತ್ಯ ಕೊಡ್ಬೋದು, ಏನು ತೊಂದರೆ ಇಲ್ಲ. ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಕೊಟ್ಟು ಲೇಯರ್ ಬೈ ಲೇಯರು, ತ್ಯಾಜ್ಯ ಜಾಸ್ತಿ ಇದ್ರೆ ಉಂಡೆನಲ್ಲೇ ತುಂಬಿಸ್ಬೋದು, ಏನು ತೊಂದರೆ ಇಲ್ಲ, ಏನೂ ಆಗಲ್ಲ. ಆದರೆ ಹುಳ ಉಂಡೆನಲ್ಲಿ ಬಿಡೋಕ್ಕಾಗಲ್ಲ, ಹಾಗೆ ಅದನ್ನ ಒಂದು 15 ದಿವಸ ಸ್ಪ್ರೇಯಿಂಗ್ ನೀರು ಕೊಡಬೇಕು. ಹನಿ ನೀರು ತರ ನಾವು ಈ ಮನೆಗಳಲ್ಲಿ ಹಿಂದೆ ದನದ ಸಗಣಿನ ತಗೊಂಡು ನಾವು ಕಲಸಿ ಅಟ್ಟಿಗಳಿಗೆ ರಂಗೋಲಿ ಬಿಡ್ಲಿಕ್ಕೆ ಬಳಸ್ತಿದ್ದ ನೋಡಿ, ಆ ತರ ನಾವು ಹಾಕಬೇಕು. ಇದಕ್ಕೆ ಹಾಕೊಂಡು ಲೇಯರ್ ಬೈ ಲೇಯರ್ ತುಂಬಿಕೊಬೇಕು. ಅದಾದ ನಂತರ ಒಂದು 15 ದಿವಸ 20 ದಿವಸ ನಂತರ ಅದು ಒಳಗಡೆ ಎಲ್ಲ ದಗೆ ಸ್ಟಾರ್ಟ್ ಆಗುತ್ತೆ, ಬೆಂಕಿ ತರ ಒಳಗಡೆ ಹೊಗೆ ಸ್ಟಾರ್ಟ್ ಆಗುತ್ತೆ. ಕೈ ಹಾಕಿ ನೋಡಬೇಕು, ನಾವು ಓಪನ್ ಆಗಿ ಇರಬೇಕು, ನೀರನ್ನ ಸ್ವಲ್ಪ ಹಾಕಬೇಕು. ನಾವು ಬಟ್ಟೆನ ಒಗೆದು ಹಿಂಡಿ ಬರೀ ತೇವಾಂಶ ಮಾತ್ರ ಇರುತ್ತಲ್ಲ, ಆ ತೇವಾಂಶನ ನಿಲ್ಲಿಸ್ಕೋಬೇಕು. ನಾವು ಆ ತೇವಾಂಶನ ನಿಲ್ಲಿಸ್ಕೊಂಡು ಎರೆಹುಳನ್ನ ಕೈ ಹಾಕಿ ನೋಡಬೇಕು, ಕಾವು ಬಂದಿದೆಯಾ, ಅದು ಈಗ ಹುಳ ಬಿಟ್ಟರೆ ನಿಲ್ಲುತ್ತಾ ನಿಲ್ಲಲ್ವಾ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾಗ ಅಲ್ಲಿ ಏನಾದ್ರೂ ದಗೆ ಇದ್ದು ಒಳಗಡೆ ಹುಳ ಹೋಗಕ್ಕಾಗಲ್ಲ ಅಂದ್ರೆ ದಗೆ ಇರುತ್ತೆ ಅಂತ ಅರ್ಥ ತಿಳ್ಕೋಬೇಕು. ನಾವು ಕೈ ಹಾಕ್ದಾಗಲೂ ನಮಗೆ ಗೊತ್ತಾಗುತ್ತೆ ಅದು ಇಷ್ಟೇ ಉಷ್ಣಾಂಶ ಇದೆ ಅಂತ. ಆ ಉಷ್ಣಾಂಶನ ಕೂಲಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ದೊಣ್ಣೆ ಸಹಾಯದಲ್ಲೋ ಅಥವಾ ಈ ಕೋಲ್ಗುದ್ದಲಿಗಳನ್ನ ಬಳಸಿ ಮಾಡಿ ನಾವು ಅದನ್ನ ಹೊಗೆನ ಹೊರಗಡೆ ಕಳಿಸ್ಬೇಕು. ದಗೆನ ಕಳಿಸಿದ ನಂತರ ತಣ್ಣನೆ ವಾತಾವರಣಕ್ಕೆ ಮರಿನ ಬಿಡಬೇಕು. ಮರಿನ ಒಂದು ಸೆಕೆಂಡ್ ಒಂದು 4 ಟ್ರಯಲ್ ಬಿಡಬೇಕು. ಫಸ್ಟ್ ಮೇಲ್ ಬಿಡಬೇಕಾ ತಳಕ್ ಬಿಡಬೇಕಾ? ಮೇಲ್ಗಡೆ ಬಿಟ್ಟರೆ ಸಾಕು, ಮೇಲ್ಗಡೆ ಬಿಟ್ಟು ಒಂದು 4 ಟ್ರಯಲ್ ಬಿಡಬೇಕು. ಟ್ರಯಲ್ 4 ಬಿಟ್ಟರೆ ಅದರ ವಾತಾವರಣ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಮಾತ್ರ ಒಳಭಾಗಕ್ಕೆ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗ್ಲಿಕ್ಕಿಲ್ಲ, ಹೋಗಲ್ಲ. ಅದು ಪಟ್ಟಂತ ಮೇಲ್ಗಡೆ ಬಂದ್ಬಿಡುತ್ತೆ ಕಾವು ತಡಿಯನಾರ್ದ ಸಂಕಟಕ್ಕೆ. ಆಗ ನಾವೇನ್ ಮಾಡ್ಬೇಕು, ಬೇರೆ ಎಲ್ಲರೂ ಅದನ್ನ ಸಪರೇಟ್ ಆಗಿ ಇಟ್ಕೊಂಡಿದ್ದು ಮತ್ತೆ ತಣ್ಣನೆ ಮಾಡ್ಬೇಕು, ಅದು ಹಾಗೇನೆ ಹೊಂದ್ಕೊಂಡು ಹೋಗ್ತದೆ, ಏನ್ ತೊಂದರೆ ಆಗಲ್ಲ. ಆಮೇಲೆ ಎಲ್ಲಾನು ಅದರೊಳಗಡೆ ಬಿಟ್ಟಾಗ ಮೇಯ್ತಾ ಇರ್ತದೆ, ಅದಕ್ಕೆ ಮೇವು ಸರಾಗುವಾಗ ಸಿಗೋ ರೀತಿಯಲ್ಲಿ ತೇವಾಂಶ ಮಾಡ್ತಾ ಬರಬೇಕು. ನೀರನ್ನ ಕಟ್ಟಿ ಕೊಳೆಯುವಾಗ ಮಾಡಬಾರ್ದು, ಅದಕ್ಕೆ ಆಹಾರ ಸಿಗುವಂತ ರೀತಿ ಇರಬೇಕು. ಮತ್ತೆ ಅದು ತೇವಾಂಶ ಒಂದು ಏನನ್ನೇ ಒಂದು ಒಂದು ಮುಷ್ಟಿಯಿಂದ ತಗೊಂಡು ನಾವು ಯಾವುದನ್ನೇ ಒಂದು ಅಲ್ಲಿ ಇರ್ತಕ್ಕಂತ ತ್ಯಾಜ್ಯನ ಅದುಮಿಡಿದ್ರೆ 1-2 ಹನಿ ನೀರು ಬರೋನ್ನು ಒಂದು ಪರಿಸ್ಥಿತಿನಲ್ಲಿ ಇರಬೇಕಷ್ಟೇ. ಅಂದ್ರೆ ಸ್ಪ್ರೇಯರ್ ಇಟ್ಕೊಂಡು ಚಿಮ್ಕಿಸಿದ್ರೆ ಒಳ್ಳೆಯದು? ಅದು ಆಗುತ್ತೆ, ಸ್ಪ್ರೇಯರ್ ಇಟ್ಕೊಂಡು ಚಿಮ್ಕಿಸಿದ್ರು ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ನಾವು ಮಾಡ್ತಾ ಮಾಡ್ತಾ ಮಾಡ್ತಾ ಅನುಭವ ನಮ್ಗೆ ಅದು ತೋರಿಸ್ಕೊಡುತ್ತೆ, ಅದನ್ನ ಟೈಪಲ್ಲಿ ಇರುತ್ತೆ. ಆವಾಗ ನಾವು ಅದನ್ನ ಹೊಡ್ಕೊಂಡು ಹೋದ್ರೆ ಅದು ಇಕ್ಕೆ ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡು ಹೋದಂಗೆ ರೈಸ್ ಆಗ್ತಾ ಇರ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 4 ತಿಂಗಳು ಬೇಕಾಗುತ್ತೆ, ಅದಾದ ನಂತರ ಆಮೇಲೆ ಕಂಟಿನ್ಯೂಷನ್ ತಿಂಗಳ ತಿಂಗಳ ಬೇಕಾದ್ರೆ ನಾವು ತಕ್ಕೋಬಹುದು. ಯಾಕೆ ಅಂತ ಅಂದ್ರೆ ಒಂದ್ಸಲ ಒಳಗಡೆ ಅಡ್ಜಸ್ಟ್ ಆಗ್ಬಿಟ್ರೆ ಅದು ಮರಿ ಮಾಡ್ಕೊಂತ ಇರ್ತದೆ. 40 ದಿನಕ್ಕೆ ಮರಿ ಗರ್ಭಾವಸ್ಥೆಗೆ ಬರ್ತಾ ಇರ್ತದೆ, ಮರಿ ಮಾಡ್ತಾ ಇರ್ತದೆ, ಆಹಾರ ತಿಂದಷ್ಟು ನಮ್ಗೆ ಗೊಬ್ಬರನ ಕೊಡ್ತಾ ಇರುತ್ತೆ. ಈ ತರ ಆಗಿರೋದ್ರಿಂದ ಪ್ರತಿ ತಿಂಗಳ ನಮ್ಗೆ ಗೊಬ್ಬರ ಸಿಗುವಂತ ಅವಕಾಶ ಇರುತ್ತೆ. ಹೇಗೆ ಕಾಣಿಸ್ಕೊಳ್ಳುತ್ತೆ ಗೊಬ್ಬರ? ಇಕ್ಕೆ ರೂಪದಲ್ಲಿ ಕಾಣ್ತಾ ಇರ್ತದೆ, ಇಕ್ಕೆ ಮೇಲ್ಪದರದಲ್ಲಿ ಇರುತ್ತೆ. ಮೇಲ್ಪದರದಲ್ಲಿ ಇರ್ತಕ್ಕಂಥದ್ದು ನಾವು ಗೊತ್ತಿದ್ದಂಗೆ ಹುಳು ಕೆಳಗಡೆ ಹೋಗುತ್ತೆ, ಸಿಗೋದಿಲ್ಲ. ಮೇಲ್ಗಡೆ ಆಗಿರ್ತಕ್ಕಂಥ ಗೊಬ್ಬರ ಎಲ್ಲ ಎತ್ಕೋಬೇಕು, ನಾವು ಜಲ್ರಲ್ಲಿ ಹಾಕಿ ಬಂದರ್ಸ್ಕೊಂಡು ಜಮೀನ್ಗೆ ಬಳಸ್ಕೋಬೇಕು. ಆದ್ರೆ ಜಲ್ರಿನಲ್ಲಿ ಬರ್ತಕ್ಕಂಥ ಹುಳಗಳನ್ನ ಮತ್ತೆ ತಿರ್ಗಾ ಸ್ಟೋರ್ ಖಾಲಿ ಇರುತ್ತಲ್ಲ, ಅಲ್ಲಿಗೆ ನಾವು ಇನ್ನೊಂದಕ್ಕೆ ಸ್ಟೋರ್ ಮಾಡ್ಕೊಂಡು ತ್ಯಾಜ್ಯ ಮಾಡಿಕೊಂಡಿರ್ತೀವಲ್ಲ ಅಲ್ಲಿಗೆ ಇರಬೇಕು. ತ್ಯಾಜ್ಯ ಕಂಪಲ್ಸರಿ ಇರಲೇಬೇಕು. ಇನ್ನು ಈ ಹುಳು ನಮಗೆ ಇಲ್ಲಿ ಒಂದು ತೊಟ್ಟಿಯ ಗೊಬ್ಬರ ತಯಾರಾಗಿ ಅದನ್ನ ನಾವು ಖಾಲಿ ಮಾಡುವಷ್ಟರಲ್ಲಿ ಹುಳು ತಳಕೋಗಿರುತ್ತೆ, ತಳಕೋಗಿರುತ್ತೆ. ಆ ಹುಳುವನ್ನ ಇನ್ನೊಂದು ತೊಟ್ಟಿಗೆ ಬಿಡಬೇಕಂದ್ರೆ ಇನ್ನೊಂದು ತೊಟ್ಟಿಯನ್ನ ನಾವು ರೆಡಿ ಮಾಡಿಟ್ಟಿರ್ಬೇಕು. ಅದಕ್ಕೆ ಆಹಾರ ಪ್ರತಿದಿನದ ಆಹಾರ ಅಗತ್ಯ ಅಗತ್ಯತೆ ಇರುತ್ತೆ. ಅದನ್ನ ಇಲ್ಲಾಗ್ಲೇ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಒಂದು ಅಡಿ ನಾವು ಗೊಬ್ಬರ ತೆಗೆದು ಅಂದ್ರೆ ಅಲ್ಲೊಂದಡಿ ಗೊಬ್ಬರನ ತ್ಯಾಜ್ಯನ ರೆಡಿ ಮಾಡಿಟ್ಟಿರ್ಬೇಕು ನಾವು. ಪ್ರಾರಂಭದಲ್ಲಿ ಮಾತ್ರ 4 ತಿಂಗಳು, ಅದಾದ ನಂತರ ಪ್ರತಿ ತಿಂಗಳ ತಿಂಗಳ ವಾರ ನಾಕ್ತಾ ಇರ್ತದೆ. ಯಾಕೆ ಅಂತ ಅಂದ್ರೆ ಮರಿ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಇರ್ತದೆ. ಮರಿ ಸಂತಾನೋತ್ಪತ್ತಿ ಜಾಸ್ತಿ ಯಾವಾಗ ಆಯ್ತಾಯ್ತು ಅದಾದಂಗೆ ನಾವು ಜಾಗನ ಮಾಡ್ತಾ ಕೊಡ್ಬೇಕಾಗುತ್ತೆ. ಈಗ ಸಂತಾನೋತ್ಪತ್ತಿಯನ್ನ ಮಾಡ್ತವೆ ಅಂತ ಹೇಳಿದ್ರೆ ಹಾಗಾದ್ರೆ ಹಳೆ ಹುಳುಗಳು ಅವು ಸಾಯೋದಿಲ್ವಾ? ಹುಳು ಸಾಯುತ್ತೆ. ಹುಟ್ಟುವಾಗ ಯಾವ ರೀತಿ ಹುಟ್ಟುತ್ತೋ ಸಾಯುವಾಗ್ಲೂ ಅದು ಸಡನ್ ಆಗಿ ಅದು ಬೆಳೆದ ಪ್ರಾಯದಲ್ಲೇ ಸಾಯೋದಿಲ್ಲ, ತಿರುಗಾ ಅದೇ ಸ್ಟೈಲ್ಗೆ ಅದೇ ಚಿಕ್ಕ ಸ್ಟೈಲ್ಗೆ ಬಂದು ಅದು ಸಾವನ್ನಪ್ಪುತ್ತೆ. ಹೇಗೆ ಗುರುತಿಸ್ತೀರಿ ಇದು? ಅದು ಪ್ರಾಯದಲ್ಲಿ ಎಷ್ಟು ದಯ ಇರುತ್ತೆ, 1 ಅಡಿ ಗಂಟನೂ ಹೋಗುತ್ತೆ ಬೆಳವಣಿಗೆ ಆಗ್ತಾ. ಸಾಯೋ ಸ್ಥಿತಿ ಬಂದಾಗ ದಪ್ಪನೆ ಆಗಿ ಕಿರುಬೆಳೆ ಗಾತ್ರಕ್ಕೆ ಸಣ್ಣ ಬಂದು ಚಿಕ್ಕದಾಗಿ ಆಗಿ ಸಾಯುತ್ತೆ. ಸಾಯುವಂತ ಹುಳುಗಳನ್ನ ಬೇರ್ಪಡಿಸ್ತೀರಾ? ಏನ್ ಅವಶ್ಯಕತೆ ಇಲ್ಲ ಸರ್, ಆ ಸಣ್ಣದಾಗ ಹಂಗೆ ಅದು ಎಲ್ಲೋ ಯಾವ್ದೋ ರೂಪದಲ್ಲಿ ಕಣ್ಣು ಕಾಣಿಸಲ್ಲ, ಅದು ಹಾಗೆ ಗೊಬ್ಬರ ಆಗ್ಬಿಡುತ್ತೆ, ಅದು ಜೊತೆನಲ್ಲೇ ಗೊಬ್ಬರ ಆಗ್ಬಿಡುತ್ತೆ. ಎರೆಹುಳಿನಿಂದ ಎರೆಜಲ ತಯಾರಿಕೆ ಮಾಡೋದಂತ ಪದ್ಧತಿ ಇದೆ. ಈಗ ನಾವಿನ್ನು ಅದನ್ನ ಅಳವಡಿಸಿಕೆ ಮಾಡ್ಕೋಬೇಕು ಅನ್ಕೊಂಡಿದೀನಿ ಸರ್, ನೆಕ್ಸ್ಟ್ ಇದರಲ್ಲಿ ಮಾಡ್ತೇನೆ ಸರ್ ಅದನ್ನ. ಎರೆಹುಳುಗಳಿಗೆ ಸಾಮಾನ್ಯವಾಗಿ ಹೊರಗಡೆ ಎಲ್ಲರೂ ಭೂಮಿನಲ್ಲಿ ಇರುವಂತ ಹುಳುಗಳನ್ನ ಬೇರೆ ಪಕ್ಷಿಗಳು ಬೇರೆ ರೀತಿಯಾದ ಇರುವೆ ಗೆದ್ದು ಈ ತರದವು ತಿನ್ನುವಂತ ಕಾಟಗಳು ಇರ್ತವೆ, ಈ ರೀತಿಯಾದಂತಹ ಸಮಸ್ಯೆಗಳು ನಿಮ್ಗೆ ಎದುರಾಗೋದಿಲ್ವಾ ತೊಟ್ಟಿನಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾಗ? ಸರ್, ತೊಟ್ಟಿನಲ್ಲಿ ನಿರ್ಮಾಣ ಮಾಡುವಾಗ 1 ಅಡಿ ಗ್ಯಾಪನ್ನ ನಾವು ಹೊರಭಾಗಕ್ಕೆ ಸಿಮೆಂಟನ್ನ ಕೊಟ್ಟು ನೀರನ್ನ ನಿಲುಗಡೆ ಮಾಡೋದ್ರಿಂದ ಯಾವುದೇ ಇರುವೆಗಳಾಗ್ಲಿ ಗೆದ್ದರಾಗ್ಲಿ ಹಾವುಗಳಾಗ್ಲಿ ಪಕ್ಷಿ ಪ್ರಾಣಿಗಳಾಗ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್. ಅಂದ್ರೆ ಗ್ಯಾಪ್ ಅಂದ್ರೆ ಹೇಗೆ, ನೀರು ತೊಟ್ಟಿ ಹೊರಗಡೆ ಗ್ಯಾಪ್ ಮಾಡಿದೀರಾ? ನೀರಿನ ತೊಟ್ಟಿಯಿಂದ ಹೊರಭಾಗದಲ್ಲಿ 1/2 ಅಡಿಗೆ ಪ್ಲಾಸ್ಟಿಂಗ್ ಮಾಡಿ ನೀರು ನಿಲುಗಡೆ ಆಗಿರ್ಬೇಕು, ಯಾವಾಗ ಸದಾ ನೀರು ನಿಲುಗಡೆ ಆಗ್ಬೇಕು. ಆವಾಗ ಇರುವೆ ಪಾಸ್ ಆಗ್ಲಿಕ್ಕೆ ಆಗಲ್ಲ ಸರ್ ಅದರೊಳಗಡೆ ಹೋಗಕ್ ಆಗಲ್ಲ. ಯಾಕೆಂದ್ರೆ ಬೇರೆ ರೀತಿಯಾದ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡಕ್ ಆಗಲ್ಲ. ಯಾವುದೇ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡಿದ್ರೆ ಎರೆಹುಳುಗೂ ಹಾನಿನೇ. ಯಾವುದನ್ನೇ ರಾಸಾಯನಿಕ ಗೊಬ್ಬರನ ಆಗ್ಲಿ ಯಾವುದೇ ಕೀಟನಾಶಕ ಆಗ್ಲಿ ಕಳೆನಾಶಕ ಆಗ್ಲಿ ಯಾವುದೇ ರಾಸಾಯನಿಕದ ಸಂಬಂಧಪಟ್ಟದನ್ನ ಅದಕ್ಕೆ ಸೋಕ್ಸಿದ್ರು ಅಲ್ಲಿ ನಾವು ಗೊಬ್ಬರನ ತೆಗೀಲಿಕ್ಕೆ ಆಗಲ್ಲ ಸರ್, ಹುಳಗಳು ಸತ್ತೋಗ್ಬಿಡುತ್ತೆ. ನರಸಿಂಹಮೂರ್ತಿ ಅವರೇ, 5 ಅಡಿ ಅಗಲ 20 ಅಡಿ ಉದ್ದದ ಒಂದು ತೊಟ್ಟಿಯಿಂದ ಎಷ್ಟು ಎರೆಹುಳು ಗೊಬ್ಬರ ಸಿಗ್ಬೋದು, ಎಷ್ಟು ಕೆಜಿ ಸಿಗ್ಬಹುದು? 4,000 ಕೆಜಿ ಎರೆಹುಳು ಗೊಬ್ಬರ ಬರುತ್ತೆ ಸರ್. ನಾವು ಲೇಯರ್ ಬೈ ಲೇಯರ್ ಕೊಡ್ತಕ್ಕಂಥದ್ರಲ್ಲಿ 6 ಅಡಿ ಹೈಟ್ಗೆ ನಿಲ್ಸ್ಕೊಂತೀವಿ ಸರ್. 2 ಅಡಿ ಹೈಟಷ್ಟನ್ನು ಅದನ್ನ ಎಲ್ಲ ಅದು ಕರಗಿ ಎಲೆ ಸೊಪ್ಪೆಲ್ಲ ಒಣಗಿ ಅದು ಕೊಳತು ಗೊಬ್ಬರ ಆದ ನಂತರ 4 ಟನ್ ಬರುತ್ತೆ ಸರ್. ಈಗ ನಾನು 5 ತೊಟ್ಟಿ ಮಾಡಿದ್ದೀನಿ, 5×4=20,000 ಕೆಜಿ ಒಂದು ತಿಂಗಳಿಗೆ ಗೊಬ್ಬರ ಪ್ರಾಡಕ್ಟ್ ಆಗ್ತಾಯಿದೆ ಸರ್. ಒಂದು ತಿಂಗಳಿಗೆ 20,000 ಕೆಜಿ ನಿಮ್ಗೆ ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂದ್ರೆ ಇದಕ್ಕೆ ಮಾರುಕಟ್ಟೆ ಏನ್ ಮಾಡ್ತೀರಿ, ಬೇಡಿಕೆ ಇದೆಯಾ 20,000 ನೀವು ಮಾಡಬಹುದಾ ನಿಮ್ ಸುತ್ತಮುತ್ತ ಹಳ್ಳಿಲಿ? ಜನಗಳು ಇತ್ತೀಚಿನ ದಿನಗಳಲ್ಲಿ ಎರೆಹುಳು ಗೊಬ್ಬರ ಬೇಕು ಅಂತ ಹೇಳ್ಬಿಟ್ಟು ನಾನಾ ಇಲಾಖೆಗಳು ನಾನಾ ತರದ ಸಂಘಟನೆಗಳು ಈ ತರದವರೆಲ್ಲ ಪ್ರಚಾರ ಮಾಡ್ತಾ ಇರೋದ್ರಿಂದ ರೈತರು ಬಂದು ನಮ್ಮ ಹತ್ರ ಕೇಳಿ ತಗೊಂಡೋಗಿ ರಾಸಾಯನಿಕ ಮುಕ್ತರಾಗ್ತಾ ಇದ್ದಾರೆ ಸರ್, ಪರವಾಗಿಲ್ಲ ಅನ್ನಿಸ್ತಾ ಇದೆ ಸರ್, ಈಗಿನ ಒಂದು ಅಭಿಪ್ರಾಯ ಈ ರೀತಿ ಇದೆ ಸರ್. ಇಲ್ಲೇ ಕೊಂಡ್ಕೊಳ್ತಾ ಇದ್ದೀರಾ ಇಲ್ಲ ಮಾರುಕಟ್ಟೆಗೋಸ್ಕರ ನೀವು ಇದನ್ನ ಏನಾದ್ರು ಕೆಜಿಗಟ್ಲೆ ಪ್ಯಾಕ್ ಮಾಡಿ ಬೇರೆ ಮಾರುಕಟ್ಟೆ ವ್ಯವಸ್ಥೆಯನ್ನ ನೀವು ಕಲ್ಪಿಸ್ಕೊಂಡು ನೀವು ಹೋಗ್ಬೇಕಾ ಅಂತ ಕೇಳಿದೆ. ಎಲ್ಲರ ತರ ಪ್ಯಾಕಿಂಗ್ ಮಾಡಿ ಕೊಡೋ ವ್ಯವಸ್ಥೆ ನಮ್ಮಲ್ಲಿಲ್ಲ ಸರ್. ನಮ್ದು ನೇರ ಮಾರುಕಟ್ಟೆ, ಧರ್ಮಸ್ಥಳ ಸಂಘದವರಂತೂ 5-6 ಟೀಮ್ಗಳು ತಿಂಗಳಲ್ಲಿ 2 ತಿಂಗಳಲ್ಲಿ ನಮ್ಮ ತೊಟ್ಟಿನ ಒಂದು ವಿಸಿಟ್ ಇದಕ್ಕೆ ಮಾಡ್ಕೊಂಡಿದ್ದಾರೆ, ಅದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಸರ್. ಅವರೆಲ್ಲ ನೋಡಿದವರೆಲ್ಲ ಅವರವರ ತೋಟಗಳಿಗೆ ಬಳಸ್ಕೊಳ್ಳಿಕ್ಕೆ ಆಸಕ್ತಿಯಿಂದ ಬಂದು ತಗೊಂಡೋಗ್ತಾ ಇದ್ದಾರೆ. ಅಂದ್ರೆ ಒಂದು ಉತ್ತಮ ದರ್ಜೆಯ ಎರೆಹುಳು ಗೊಬ್ಬರ ಅಂದ್ರೆ ಹೇಗಿರ್ಬೇಕು? ನೀರು ಇರ್ತಕ್ಕಂಥ ಗ್ಲಾಸಿಗೆ ನಾವು ಗೊಬ್ಬರನ ಉಣಿ ಹಾಕಿದ್ರೇ ಅಲ್ಲಿ ಗೊತ್ತಾಗುತ್ತೆ ಸರ್ ನಮಗೆ. ಅದರಲ್ಲಿ ಮಣ್ಣಿನಂಶ ಇದ್ರೆ ಸಡನ್ ಆಗಿ ಹೋಗಿ ಸೀದಾ ಒಳಗಡೆ ಕೂತ್ಕೋತದೆ, ಇಲ್ಲ ಅಂತ ಅಂದ್ರೆ ಮೇಲ್ಗಡೆನೆ ತೇಲ್ತಾ ಇರ್ತದೆ ನಿಧಾನಕ್ಕೆ ಮಂದ ಗತಿಯಲ್ಲಿ. ಇಕ್ಕೆ ತೇಲ್ದಂಗೆ ನೀರು ಕ್ಲೀನ್ ಆಗಿ ತಗೊಂಡಾದ ನಂತರ ಹೋಗಿ ಅದು ತಳಕ್ಕೂರುತ್ತೆ. ಅಲ್ಲ ಮರಳಂಶ ಅಂದ್ರೆ ಮರಳಂಶ ಎಲ್ಲಿ ಬರೋಕ್ ಸಾಧ್ಯತೆ ಇರುತ್ತೆ? ಈ ಹಸಿರಲೆ ಗೊಬ್ಬರದ ಜೊತೆಗೆ ಈಗ ಹಳ್ಳಿಗಳಲ್ಲಿ ತಿಪ್ಪೆ ಗೊಬ್ಬರ ಖರೀದಿ ಮಾಡ್ತಾರೆ, ಆಡಿನ ಗೊಬ್ಬರ ಖರೀದಿ ಮಾಡ್ತಾರೆ, ಕುರಿ ಗೊಬ್ಬರ ಖರೀದಿ ಮಾಡ್ತಾರೆ. ಅದನ್ನ ತುಂಬಲಿಕ್ಕೆ ಲೇಬರ್ ಸರಿಯಾದ ಸಮಯಕ್ಕೆ ತುಂಬಲಿಕ್ಕೆ ಸಿಗಲ್ಲ, ಆಗ ಜೆ ಸಿ ಪಿನ ಬಳಸಿ ತುಂಬಂತ ಅವಕಾಶ ಇರುತ್ತೆ. ಆ ತರದಾಗ ತುಂಬಿದಾಗ ಅದು ಕಬ್ಬಿಣದಲ್ಲಿ ತೆಗೆಯೋದಲ್ವಾ, ಸ್ವಲ್ಪ ಸ್ವಲ್ಪ ಬಂದೇ ಬರುತ್ತೆ ಸರ್. ಆ ಥರದಿದ್ದಾಗ ಅದು ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಂತ ಅಂದ್ರೆ 100 ಒಂದು 5% 10% ಅದು ಬಂದಾಗ ಅದು ಏನು ತಪ್ಪಾಗಲ್ಲ ಸರ್. ಅದು ಅಷ್ಟು ಕರಗದ್ರೆ ಏನಾಗಲ್ಲ, ಪೂರ್ತಿನೇ ಹಾಕಿದ ತಕ್ಷಣ ಸೀದಾ ನೀರೊಳಗಡೆ ಹಿಡಿದೋದಾಗ ಅದು ಸರಿ ಇಲ್ಲ ಅಂತ ನಾವು ಅನ್ಕೋಬಹುದು ಸರ್. ಆಮೇಲೆ ಅದನ್ನ ಎರೆಹುಳು ಗೊಬ್ಬರನ ಕೈಯಲ್ಲಿ ತಗೊಂಡು ಹಿಂಡಿ ಹಿಡಿದಾಗ ಚಿಕನ್ ಉಂಡೆ ಅಂತ ಬರುತ್ತಲ್ಲ ಸರ್, ಹಳ್ಳಿಗಳಲ್ಲಿ ಬಳಸ್ತಾರಲ್ಲ, ಆ ಚಿಕನ್ ಉಂಡಿ ತರ ಆಗ್ಬೇಕು. ಮತ್ತೆ ತಿರ್ಗಾ ಅದನ್ನ ಹಿಂಗೆ ಒಡೆದಾಗ ಬನ್ಸಿ ರವೆ ತರ ಚಿಲ್ ಆಗ್ಬೇಕು. ಆ ತರ ಆದಾಗ ಅದು ಒಂದು ರೀತಿಯಲ್ಲಿ ಸರ್ಟಿಫಿಕೇಶನ್ ಉತ್ತಮವಾಗಿ ಉತ್ತಮ ದರ್ಜೆಯ ಗೊಬ್ಬರ ಆಗಿದೆ ಅಂತ ನಾವು ಕಂಡುಹಿಡ್ಕೋಬಹುದು ಸರ್. ಈಗ ಏನು ಬೆಲೆಗೆ ಮಾರಾಟ ಮಾಡ್ತಾ ಇದ್ದೀರಿ ಒಂದು ಕೆಜಿನ ಸರ್? ನನಗೆ ಎಲ್ಲ ಖರ್ಚುಗಳನ್ನ ಸೇರಿಸಿ ಸರ್ಕಾರದ ಜಿ ಎಸ್ ಟಿನೂ ಸೇರಿಸಿ 10 ರೂಪಾಯಿನಲ್ಲಿ ಕೊಡ್ತಾ ಇದ್ದೇನೆ. ಕೊಟ್ಟಿರೋ ಕಡೆ ಉತ್ತಮ ದರ್ಜೆ ರಿಸಲ್ಟ್ ಬಂದಿದೆ, ಕೃಷಿ ಇಲಾಖೆಯಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಎರೆಹುಳ ಗೊಬ್ಬರದಲ್ಲಿ ಧೂಳಿದ್ದಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಪ್ರಯೋಜನ ಇಲ್ಲ ಅಂತ, ಇದರಲ್ಲೂ ಕಲಬೆರಕೆ ಆಗುವಂತ ಸಾಧ್ಯತೆ ಇದೆಯಾ? ಇದೆ ಸರ್, ಖಂಡಿತ 100% ಇದೆ ಸರ್. ಜೊತೆಗೆ ರಾಸಾಯನಿಕ ಮಿಶ್ರಮಣ ಮಾಡಿನೂ ಬೆಳೆನ ಬರಲಿ ಅನ್ನೋ ದೃಷ್ಟಿಯಿಂದನೂ, ಮಾರ್ಕೆಟಿಂಗ್ ರೈಸ್ ಆಗಲಿ ಅನ್ನೋ ದೃಷ್ಟಿಯಿಂದನೂ ಕೆಲವು ತಿಳಿಗೇಡಿಗಳು ಅದನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ ನಮಗಾಗಲೇ. 1 ರೂಪಾಯಿ ಸಾಕು ಸರ್, 2000 ಕೆಜಿ ಹೋದರೆ 20,000 ಉಳಿಯುತ್ತೆ ಸರ್ ಒಂದು ತಿಂಗಳಿಗೆ. ಒಂದು ವರ್ಷಕ್ಕೆ ಅದೇ 12×24 240,000 ರೂಪಾಯಿ ಆಗುತ್ತೆ ಸರ್. ಜೀವನನ ತುಂಬ ಆರಾಮಾಗಿ ನಾವು ಸಾಕೊಂಡು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಆರಾಮಾಗಿ ಚೆನ್ನಾಗಿರ್ಬೋದು ಸರ್. ನರಸಿಂಹಮೂರ್ತಿ ಅವರೇ, ಈಗ ಹುಳುಗಳು ತನ್ನಷ್ಟಕ್ಕೆ ತಾನೇ ಹೆಚ್ಚು ಮರಿ ಹಾಕಿ ಉತ್ಪಾದನೆ ಆಗ್ತದೆ ಅಂದಿರಲ್ಲ, ಹುಳುಗಳು ತೀರಾ ಜಾಸ್ತಿ ಆಗ್ಬಿಟ್ಟಾಗ ಏನ್ ಮಾಡ್ತೀರಿ? ನಮ್ಮಲ್ಲಿ 700 ರೂಪಾಯಿ ಕೆಜಿನಲ್ಲಿ ನಾನು ಈಗಾಗಲೇ ಹುಳಗಳನ್ನ ಮಾರಾಟ ಮಾಡ್ತಾ ಇದ್ದೇನೆ ಸರ್. ಅದರಲ್ಲಿ ಒಂದು ಕೆಜಿಗೆ 60-40 ರೇಷಿಯೋನಲ್ಲಿ ಕೊಡಬೇಕಾಗುತ್ತೆ. 60% ಹುಳ ಇರುತ್ತೆ, ಇನ್ನು 40% ಗೊಬ್ಬರ ಇರುತ್ತೆ. ಯಾಕೆ ಅಂತ ಅಂದರೆ ನೇರ ಮಾಂಸದ ಮುದ್ದೆನ ಹಾಗೆ ಕೊಡಲಿಕ್ಕೆ ಬರಲ್ಲ ಸರ್ ಎರೆಹುಳನ. ಅದಕ್ಕೆ ಅವರು ಜಾಗ ತಲುಪೋವರೆಗೆ ಅದನ್ನು ಪರಿಶುದ್ಧವಾದ ಆಹಾರದಲ್ಲೇ ಕಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ಲೆಕ್ಕಾಚಾರ ಇಟ್ಕೊಂಡು 1 ಕೆಜಿಗೆ 700 ರೂಪಾಯಿ ನಾನು ಈಗಾಗಲೇ ನಾನು ಕೊಡ್ತಾ ಇದ್ದೇನೆ ಸರ್ ನಾನು ರೈತರಿಗೆ. ಅಂದ್ರೆ ತಿಂಗಳಿಗೆ ಎಷ್ಟು ಕೆಜಿ ಹುಳುಗಳನ್ನ ನೀವು ಮಾರಾಟ ಮಾಡಬಹುದು? ಬೇಡಿಕೆ ಬಂದಂಗೆ ಸರ್, ರೈತ ಕೇಳಿದವ್ರಿಗೆ ಯಾರಿಗೂ ಇಲ್ಲ ಅಂದಿಲ್ಲ ಸರ್. ಅಂದಾಜು ಈಗಾಗಲೇ ಒಂದು ತಿಂಗಳಿಗೆ 100 ಕೆಜಿ ಗಂಟನೂ ಹೋಗ್ತಾ ಇದೆ ಸರ್. ತಿಂಗಳಿಗೆ ಹೋಗ್ತಾ ಇದೆ ಸರ್. ಅಂದ್ರೆ ಯಾರಿಗೂ ಕೇಳಿದವ್ರಿಗೆ ಇಲ್ಲ ಅಂತಾರೆ ಅಂದ್ಬಿಟ್ಟು ಬಂದವ್ರಿಗೆಲ್ಲ ಕೊಟ್ಬಿಟ್ರು ನಿಮ್ಗಳ ಕಡಿಮೆ ಆಗ್ಬಿಡ್ತಾವ ಆಮೇಲೆ? ಇಲ್ಲ ಸರ್, ಪ್ರಾಡಕ್ಟ್ ಹಿಂಗಿದೆ ಸರ್, ಅಷ್ಟು ಪ್ರಾಡಕ್ಟ್ ಇದೆ. ಅಷ್ಟನ್ನ ಒಂದು ತೊಟ್ಟಿನ ಅದಕ್ಕೋಸ್ಕರನೇ ಬಿತ್ತನೆ ಬೀಜಕ್ಕೆ ಅಂತಾನೆ ಅದಕ್ಕೆ ಕೈ ಹಾಕಲ್ಲ ನಾವು. ಅದಂತ ಬಂದಿದ್ರಲ್ಲಿ ಪೂರ್ತಿ ಅದನ್ನ ನಾವು ಬಿತ್ತನೆ ಮಾಡ್ಕೊಂತಾನೆ ಇರ್ತೀವಿ. ಬಂದಂತ ರೈತರುಗಳಿಗೆ ನಾವು ಆಲ್ರೆಡಿ ಕೊಡ್ತಾ ಇದ್ದೇವೆ ಸರ್. ನನ್ನ ಉದ್ದೇಶ ಇರೋದೇ ಅಷ್ಟು, ಯಾರೇ ರೈತ ಕೇಳಿದ್ರು ಹೆಚ್ಚು ಕೊಡೋಕ್ಕಾಗಿಲ್ಲ ಅಂದ್ರೂ ಅರ್ಧದಲ್ಲಾದರೂ ಬಿತ್ತನೆ ನೀವು ಮಾಡ್ಕೊಂಡು ಪರಿಸರನ ಉಳಿಸ್ಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಹೋಗ್ತಾ ಇದ್ದೀನಿ ಸರ್ ನಾನು ಇವತ್ತುವರೆಗೂ. ಈಗ ಶೆಡ್ ಏನೋ ಹಾಕೊಂಡಿದ್ದೀರಿ ನೆರಳಿಗೆ, ಕಾಯಿಮಟ್ಟೆ ಎಲ್ಲ ತುಂಬಿದಿರಲ್ಲ, ಅದ್ರ ಮೇಲೆ ಏನಕ್ಕೆ? ಬೇರೆ ಯಾವುದೇ ಮಾಂಸಾಹಾರಿ ಪ್ರಾಣಿಗಳು ಬಂದು ಒಡಿದೇ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮತ್ತೆ ಸೆಕೆಂಡ್ ಸೈಕಲ್ಗೆ ಅದೇ ಗೊಬ್ಬರನೂ ಸಹ ಆಗುತ್ತೆ ಸರ್. ಅದು ಕಾಯಿಮಟ್ಟೆನೇ ಗೊಬ್ಬರ ಆಗುತ್ತೆ? ಕಾಯಿಮಟ್ಟೆನೂ ಗೊಬ್ಬರ ಆಗುತ್ತೆ ಸರ್. ಕಲ್ಪವೃಕ್ಷದಲ್ಲಿ ಬರ್ತಕ್ಕಂಥ ಎಲ್ಲ ಪದಾರ್ಥಗಳು ಪೊಟಾಸಿಯಂಸಿಗೆ ಸೇರುತ್ತೆ ಸರ್ ನಮಗದು. ಅದರಿಂದ ನಮಗೆ ತುಂಬ ಉಪಯೋಗ ಇದೆ ಸರ್. ಅದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ಅಂತ ಹೇಳಿ ನಾವು ಇದನ್ನ ಬಳಸಿ ಗೊಬ್ಬರ ಮಾಡ್ತೇವೆ ಸರ್. ಈಗ ಓಪನ್ ಶೆಡ್ ತರ ಮಾಡಿದಿರಿ, ಇದು ಒಳಗಡೆ ಪಕ್ಷಿಗಳು ಕಾಗೆಗಳು ಇವೆಲ್ಲ ಬರಲ್ವ ಹುಳು ತಿನ್ನೋದಕ್ಕೆ ಅಂತ? ಬರ್ತವೆ ಸರ್, ಜನಗಳಿದ್ದಾಗ ಬರಲ್ಲ, ಆದ್ರೂ ಬಂದು ಕಾಯಿಮಟ್ಟೆ ಒದಿಕೆ ಮಾಡಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಬಂದು ಕಾಯಿಮಟ್ಟೆ ಕಿತ್ತಿ ತಿನ್ನುವಂತ ಪಕ್ಷಿಗಳು ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಳಗಡೆ. ಮತ್ತೆ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕಿ ಎಲ್ಲ ಪೂರ್ತಿ ಕಣ್ಗಾವಲ್ ಇಟ್ಬಿಟ್ಟಿದಿರಲ್ಲ, ಏನ್ ಉದ್ದೇಶ ಸರ್? ಸಿ ಸಿ ಕ್ಯಾಮ್ರಾ ಏನ್ ತೆಗಬೇಕು ಅಂತ ಅಂದ್ರೆ, ಒಣ ಪದಾರ್ಥಗಳು ಜಾಸ್ತಿ ಇಲ್ಲಿ ರಸ್ತೆ ಪಕ್ಕ ಇರುತ್ತೆ, ಯಾರೋ ರಸ್ತೆನಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಇವತ್ತಿನ ಪರಿಸ್ಥಿತಿನೇ ಧೂಮಪಾನ ಮಾಡ್ತಕ್ಕಂಥವ್ರು ಇರ್ತಾರೆ, ಅಲ್ಲೇನಾದ್ರೂ ಸಿಗರೇಟ್ ಏನಾದ್ರೂ ಸೇದಿ ಅರ್ಧಂಬರ್ಧಂ ಎಸ್ಬಿಟ್ಟು ಹೋದಾಗ ಅದರಿಂದ ಬರ್ತಕ್ಕಂಥ ಅನಾಹುತಗಳೇನು ತಪ್ಪಿಸೋಕ್ಕೋಸ್ಕರ, ಮತ್ತೆ ಏನೇ ಬೇರೆ ಇನ್ಯಾವುದೇ ಸಮಸ್ಯೆಗಳೇನಾರ ಇದ್ರು ತಪ್ಪಿಸ್ಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕಣ್ಗಾವಲು ಬೇಕು ಅಂತ ಹೇಳ್ಬಿಟ್ಟು ನಮ್ದೇ ಹೆಚ್ಚಿನ ಒಂದು ಜವಾಬ್ದಾರಿ ಜಾಗ ಆಗಿರೋದ್ರಿಂದ ನಾವು ಅದನ್ನ ಇಟ್ಕೊಂಡಿದ್ದೇವೆ ಸರ್. ಅಂದ್ರೆ ಗೊಬ್ಬರ ಗೋಡು ಏನ್ ಕರಿಯಕ್ ಬರಲ್ಲ, ಗೊಬ್ಬರ ಗೋಡಿಗೋಸ್ಕರ ಅಲ್ಲ ಸರ್, ಬೆಂಕಿಗೆ ಎದುರಬೇಕಾದಂತ ಒಂದು ಬೇರೆ ಈ ಒಂದು ಇದಕ್ಕೆ ಸರ್ ಬೆಂಕಿನೇ ಶತ್ರು. ಅದರಿಂದ ನಾನು ಸಿ ಸಿ ಕ್ಯಾಮ್ರಾನ ಹಾಕೊಂಡಿದೀವಿ ಅಷ್ಟೇ. ಈಗ ಒಂದ್ಸರಿ ಒಂದ್ ದಿನ ಗೊಬ್ಬರ ತೆಗಿತೀರಿ, ಗುಣಮಟ್ಟ ಹಾಳಾಗದೇ ಇರೋ ತರ ಕಾಪಾಡಬೇಕಂದ್ರೆ ಎಷ್ಟು ದಿವಸದೊಳಗಡೆ ನೀವು ಮಾರಾಟ ಮಾಡಬೇಕು? 6 ತಿಂಗಳ ಕಾಲ ಅದು ನೆಳ್ಳಿನಲ್ಲಿ ಇಡಬಹುದು ಸರ್, ಮೇಲ್ಗಡೆ ಒದಕೆ ಮಾಡಿರ್ಬೇಕು. ಅದು ಏನಾದರೂ 6 ತಿಂಗಳಲ್ಲಿ ಹೋಗ್ಲಿಲ್ಲ ಅಂತ ಅಂದ್ರೆ ತಿರ್ಗಾ ಮತ್ತೆ ನಾವು ಇದಕ್ಕೆ ಹುಳನ ಬಿಟ್ಟಿದ್ದೆ ಆದ್ರೆ ತಿರ್ಗಾ ಗೊಬ್ಬರ ಇನ್ನೂ ರೈಸ್ ಆಗುತ್ತೆ, ಮತ್ತೆ ಜಾಸ್ತಿ ಪವರ್ಫುಲ್ ಆಗ್ತಾ ಇರ್ತದೆ. ಎಷ್ಟು ಆಗ್ತದೆ ಗೊಬ್ಬರ ಅಷ್ಟು ಒಳ್ಳೇದೇ ವಿನಃ ಅದ್ರ ಕೆಪಾಸಿಟಿ ಕಳ್ಕೊಳ್ಳಲ್ಲ, ನೆಳ್ಳಿನಲ್ಲಿ ಇಟ್ಟು ನೀರನ್ನ ಹಾಕ್ತಾ ಹೋಗ್ಬೇಕಾಗುತ್ತೆ. ರೈತರು ತಗೊಂಡು ಹೋದ್ರು ಏನೋ ಭೂಮಿ ಕೊಡಕ್ ಆಗಿಲ್ಲ, ಸ್ವಲ್ಪ ಸಮಯ ಆಗ್ತಾ ಇದೆ, ಯಾವ್ದೋ ಕಾರಣದಿಂದ ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಸ್ವಲ್ಪ ತೇವಾಂಶದಲ್ಲಿ ಇಡಬೇಕು. ತೇವಾಂಶದಲ್ಲಿ ನೆಲ್ನಲ್ಲಿ ಇಟ್ಟು ನೀರು ಹಾಕೊಂಡ್ರೆ ಏನು ತಪ್ಪಾಗಲ್ಲ ಸರ್. ಅದು ಈ ತರದ ಸಮಸ್ಯೆಗಳು ನಮ್ಮ ರೈತರಿಗೆ ಬರೋದು ಕಾಡುತ್ತೆ ಅಂತ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಲೇಬರ್ಗಳನ್ನೇ ಹುಳ ಒಂದು ಹುಳ ಹೋದ್ರೂ ನನಗೆ ಸೇರಿಸ್ಕೊಳ್ಳೋಷ್ಟು ಶಕ್ತಿ ಕಡಿಮೆ ಇರೋದ್ರಿಂದ ನಮ್ಮ ಲೇಬರ್ನೇ ಕೊಟ್ಟು ತಗೊಂಡೋಗಿ ತೋಟಗಳಿಗೆಲ್ಲ ಅಳವಡಿಸಿ ಬರ್ತಾ ಇದ್ದೀನಿ ಸರ್. ಎಷ್ಟೇ ದೂರ ಆದ್ರೂ ಅವ್ರನ್ನ ಕೇಳ್ತಿದ್ದೀನಿ, ನಿಮ್ಗೇನಾರು ಅರ್ಜೆಂಟ್ ಕೆಲಸಗಳೇನಾರು ಇದ್ರೆ ಹೇಳಿ, ಇನ್ನೊಂದು ದಿವಸ ಬಂದು ಬೇಕಾದ್ರೆ ತೊಗೊಂಡೋಗಿ ಗೊಬ್ಬರ ಮಾತ್ರ ತೊಗೊಂಡೋಗಿ ಹುಳಗಳನ್ನ ಹಾಳ್ ಮಾಡಬೇಡಿ ಅಂತ ನಾನು ಹೇಳುವಾಗಲೇ ಹೇಳಿಕೊಡ್ತೇನೆ ಸರ್. ನಾನು ಈಗ ನೀವು ಈ ಕಚ್ಚಾ ವಸ್ತುಗಳಿಗೆ ಏನು ಖರ್ಚು ಮಾಡ್ತೀರಿ ಅಂತ ಹೇಳ್ಬಿಡಿ ಸರ್. ಕಚ್ಚಾ ವಸ್ತುಗಳು ಒಂದೊಂದು ಸಮಯದಲ್ಲಿ ಕಾಯಿಮಟ್ಟೆ 100 ರೂಪಾಯಿಗೂ ಸಿಗುತ್ತೆ, ಒಂದು ಸಮಯದಲ್ಲಿ 100 ರೂಪಾಯಿನೂ ಆಗುತ್ತೆ. ನಮಗೆ ಗೊಬ್ಬರ ಬೇಡಿಕೆ ಬಂದಂಗೆ ನಾವು ಅದನ್ನು ಕರಗಿಸ್ಕೊಂಡು ಅದನ್ನು ನಾವು ಕೊಡಬೇಕಾಗುತ್ತೆ ಸರ್. ಒಮ್ಮೆ ರೈತನಿಗೆ ಗೊಬ್ಬರ ಇಲ್ಲ ಅಂತ ಹೇಳಿ ಕಳಿಸೋವಂಥ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ನೋಡ್ಕೋಬೇಕಾಗುತ್ತೆ ಸರ್. ಡಿಮ್ಯಾಂಡ್ ಈಗ ಸೀಸನಲ್ಲಿ, ಅಡಿಕೆ ಸೀಸನಲ್ಲಿ, ಮಳೆಗಾಲದಲ್ಲಿ ಯಾವಾಗ ಗೊಬ್ಬರನ ಕೊಡ್ತಾರೆ ಅನ್ನೋ ಮೂಮೆಂಟನ್ನು ನೋಡಿಕೊಂಡು ನಾವೆಲ್ಲ ತ್ಯಾಜ್ಯ ವಸ್ತುಗಳನ್ನ ಜಾಸ್ತಿ ತರಿಸ್ಕೋಬೇಕಾಗುತ್ತೆ. ಹಸಿರಲೆ ಗೊಬ್ಬರಗಳನ್ನೆಲ್ಲನೂ ನಾವು ಕಲೆಕ್ಟ್ ಮಾಡಿ ನಾವು ಲೋಡ್ ಮಾಡ್ಕೊಂಡು ಸ್ಟಾಕ್ ಇಟ್ಕೊಂಡು ಫೆಬ್ರವರಿಯಿಂದ ಅಪ್ ಟು ಮೇ ವರೆಗೂ ನಮಗೆ ಗೊಬ್ಬರ ಹೆಚ್ಚು ಸೇಲ್ ಆಗ್ತಾ ಇರ್ತದೆ ಸರ್. ಅಂದರೆ ಹೇಗೆ ನೀವು ಕಚ್ಚಾ ವಸ್ತು ತರ್ತಿರಲ್ಲ, ತೆಂಗಿನ ಮೊಟ್ಟೆ ಆಗ್ಬೋದು, ತೆಂಗಿನ ಗರಿ ಆಗ್ಬೋದು, ಬೇರೆ ಬೇರೆ ರೀತಿಯಾದ ಹಸಿರೆಲೆ ಗೊಬ್ಬರಗಳನ್ನ, ಈ ಎಲ್ಲನೂ ಕೂಡ ನೀವು ಹೇಗೆ ಹಾಗೆ ತುಂಬಿಡ್ತೀರಾ ಇಲ್ಲ ಏನಾದ್ರು ಅದನ್ನ ಕತ್ತರಿಸಿ ಪೀಸ್ ಮಾಡಿ ಸಣ್ಣ ಸಣ್ಣಕ್ಕೆ ಚೂರು ಮಾಡಿ ಏನಾದ್ರು ಹಾಕ್ತೀರಾ ಹೇಗೆ? ಕತ್ತರಿಸಿ ಕೊಟ್ಟರೆ ಹುಳುಗೆ ತಿನ್ನಕ್ಕೆ ಈಸಿ ಆಗುತ್ತೆ ಸರ್, ತುಂಬ ಈಸಿಯಾಗಿ ಗೊಬ್ಬರ ಕೊಡುತ್ತೆ. ನಾವು ಕತ್ತರಿಸಿನ ಹಾಗೆ ಇದು ಮಾಡಿದ್ರೆ ದೀರ್ಘಕಾಲ ಕಳಿಬೇಕಾಗುತ್ತೆ. ದೀರ್ಘಕಾಲ ಕಳಿಯೋದನ್ನು ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತಪ್ಪೇನಾಗಲ್ಲ ಸರ್. ಅದು ನಿಮ್ಮ ತಾಯಿಯವರು ಇದಾರೆ, ಅವರನ್ನು ಮಾತಾಡ್ಸೋಣ. ಈ ನಿಮ್ಮ ಮಗ ಅವರ ಜಮೀನಲ್ಲಿ ಏನು ಇಲ್ಲೇ ಎದ್ಬಿಡ್ತೀರಾ ಹೇಗೆ ನೀವು? ನಾವು ಮನೆಗೆ ಹೋಗೋಕೆ ದೂರ, ಊಟಕ್ಕೆ ಕೆಲ ಬೆಳಿಗ್ಗೆ ಸಾಯಂಕಾಲ ತಿರುಗಾಡ್ತಾ ಇರಬೇಕು, ಆಗಲ್ಲ. ಇಲ್ಲೇ ಇದ್ಕೊಂಬಿಡೋಣ ಬಿಡು, ಇಲ್ಲೇ ಬರೋರು ಜನಗಳಿಗೂ ಹೆಲ್ಪ್ ಆಯ್ತದೆ, ನಮಗೂ ಹೆಲ್ಪ್ ಆಯ್ತದೆ. ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಮಲಗ್ತೀವಿ, ಇಲ್ಲೇ ಇರ್ತೀವಿ. ನಿಮ್ಮ ಹೆಸರು ಏನು ಹೇಳ್ಬಿಡಿ ಒಂದ್ಸರಿ? ನಮ್ಮ ಹೆಸರು ಜಯಮ್ಮ, ನಮ್ಮ ಯಜಮಾನ್ ಹೆಸರು ನರಸಿಂಹಯ್ಯ. ಏನೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಿ, ಏನೆಲ್ಲ ಕೆಲಸ ಮಾಡ್ತೀರಿ? ಇಲ್ಲಿ ಬಂದು ಕೇಳ್ತಾರೆ ಏನು ಹೆಂಗೆ ರೈಟು, ಯಾವ ಥರದಲ್ಲಿ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಕೇಳ್ತಾರೆ. ನಮಗೆ ಗೊತ್ತಾದದ್ದು ಹೇಳ್ತೀವಿ, ಇಲ್ಲ ಅಂದರೆ ನಮ್ಮ ಮಗನಿಗೆ ಫೋನ್ ಮಾಡಿ ಕರ್ಸ್ಕೊತಾರೆ. ಇಲ್ಲಿ ನಂಬರ್ ಇಲ್ಲೇ ಇದೆ, ಅವ್ರು ಇದ್ದಾಗ ಬರ್ತಾರೆ ತಗೋತಾರೆ. ಒಂದು 10 ಕೆಜಿ 5 ಕೆಜಿ ಆದರೆ ನಾವೇ ಕೊಡ್ತೀವಿ, ತೂಕ ಹಾಕಿ ಕೊಡ್ತೀವಿ 10 ರೂಪಾಯಿ ಕೆಜಿ. ಹಿಂಗೆ ಎರೆಹುಳನ್ನೆಲ್ಲ ನೋಡ್ಕೋಬೇಕಲ್ಲ, ಹೇಗೆ ನೋಡ್ಕೋತೀರಿ ಹೇಳಿ? ನಾವೇ ನೋಡ್ಕೋತೀವಿ, ನೀರು ಹಾಯಿಸೋದು, ಅದು ಮುಚ್ಚೋದು, ಬಿಸಿಲೇನಾರು ಬಂದರೆ ಮುಚ್ಚೋದು, ಗೊಬ್ಬರ ಎಲ್ಲ ಮುಚ್ಚೋದು, ಎಳ್ಕೊಳ್ಳೋದು, ಕೈ ಆಡೋದು, ಒಂದು ಸಮ ಮಾಡ್ಕೊಳ್ಳೋದು, ತೊಟ್ಟಿಗಳ ಎಲ್ಲ ಇವೆಲ್ಲ ನಾವೇ ನೋಡ್ಕೋತೀವಿ. ಅವರೇನು ಬೇಕು ಅನ್ನೋದೇನು ಇಲ್ಲ. ಸೋಬನೆ ಪದ ಎಲ್ಲ ಹಾಡ್ತೀರಾ ನೀವು? ಮುಂಚೆ ಹಾಡ್ತಿದ್ದು, ಈಗ ಬರೋದಿಲ್ಲ. ಏಕೆ? ಮರ್ತಂಗ ಆಗ್ಬಿಟ್ಟವೆ. ನಿಮ್ ಕಾಲದಲ್ಲಿ, ಮುಂಚೆ ನಿಮ್ ವಯಸ್ಸಾಲದಲ್ಲಿ ನಿಮ್ ಊಟದ ಅಭ್ಯಾಸಗಳು ಹೇಗಾಗಿತ್ತು ಅಂತ ಹೇಳಿ. ಅದೇ ತಡ್ನಿ ಕಾಳು, ಅವರೆಕಾಳು, ಹುಳಿ ಕಾಳು, ಇಂತಿಂತ ಹೊಲದಲ್ಲಿ ಬೆಳಿತೀವಲ್ಲ ಅದೆಲ್ಲ ಪಲ್ಲಗಟ್ಲೆ ಮೂಟೆ ಕಟ್ಟಿ ಮನೆಗೆ ಹಾಕೊಳ್ಳೋವು, ಅದನ್ನೇ ಉಪಯೋಗಿಸೋವು ನಾವು. ಬೆಳೆ ಕಾಳಿಗೆ ಹೊಡ್ಕೊಳ್ಳೋದು, ಉನೆ ಹಾಕೊಳ್ಳೋದು, ಹೊಡ್ಕೊಂಡು ಮಾಡ್ಕೊಂಡು ಅದ ಉಪಯೋಗಿಸ್ತಿದ್ದ. ಮುದ್ದೆ, ಮುದ್ದೆ ರಾಗಿ ಮುದ್ದೆ, ಅನ್ನ, ಹೊಲದಲ್ಲಿ ದೊಡ್ಡಿ ಭತ್ತ ಅಂತ ಬೆಳಿತಿದ್ದ. ಕೆರೆಯವರು ಭತ್ತ ಬೆಳಿತಾರೆ, ಕೆರೆಯಲ್ದ ಇರೋರು ಮುದ್ದೆನ. ಅನ್ನ ಉಣ್ಬೇಕು ಅಂದ್ರೆ ಏನ್ ಮಾಡ್ತಿದ್ರು? ಈಗ ತಂದು ಉಣ್ಣೋರು. ಯಾವ ದಿನ? ಏನಿಲ್ಲ ದಿನ ಇಲ್ಲ, ಹಬ್ಬ ಉಣ್ಮೇಲೆ ಉಣ್ಕೊಳ್ಳೋರು. ಈಗ ಏನ್ ಬದಲಾಗಿದೆ ನಿಮ್ಮ ಊಟದಲ್ಲಿ ಹೇಳಿ? ಊಟದಲ್ಲಿ ಎಲ್ಲ ಬದಲಯ್ಯ. ಏನೇನ್ ಬದಲಾಗಿದೆ ಹೇಳಿ? ಈಗ ನಾವು ಬೆಳೆಯೋ ಪದಾರ್ಥ ಏನೂ ಇಲ್ಲ ಈಗ. ಈಗೆಲ್ಲ ಒಟ್ಟಿಗೆ ಭತ್ತಕ್ಕೆ ರಾಗಿಗೆ ಎಲ್ಲ ಸಕಲೆಂಟ್ಗೂ ಗೊಬ್ಬರ ಹಾಕಿ ಬೆಳೀತಾರೆ. ಈಗ ಆಗಿನ ಹಂಗೆ ಇಲ್ಲಕ್ಕೆ ಇಲ್ಲ ಈಗ. ಈಗ ನಿಮ್ಮ ಚಟುವಟಿಕೆ ಹೇಗಿದೆ ಹೇಳಿ? ಎಷ್ಟು ಗಂಟೆಗೆ ಹೇಳ್ತೀರಿ, ಎಷ್ಟು ಗಂಟೆಗೆ ಊಟ ಮಾಡ್ತೀರಿ, ಎಷ್ಟು ಗಂಟೆಗೆ ನಿದ್ದೆ ಮಾಡ್ತೀರಿ? 6 ಗಂಟೆಗೆ 7 ಗಂಟೆಗೆ ಎಲ್ಲ ಕಾಫಿ ಕೊಡ್ತಾರೆ, 9 ಗಂಟೆಗೆ ನಾಷ್ಟ ಕೊಡ್ತಾರೆ, ತಿರ್ಗಾ 2 ಗಂಟೆಗೆ ಊಟ ಕೊಡ್ತಾರೆ. ಹೊಲದಲ್ಲಿ ತೋಟದಲ್ಲಿ ಓಡಾಡ್ಕೊಂಡಿದ್ದೀರಿ? ಈ ಮಗನ್ನ 3 ತಿಂಗಳು ಬರೀ ಹಸಿನ ತುಪ್ಪದಲ್ಲಿ ಸಾಕಿದ್ದೀನಿ. 3 ತಿಂಗಳು ಅಂದ್ರೆ ಹುಟ್ಟದ 3 ತಿಂಗಳೇ? ಹುಟ್ಟಿದ 3 ತಿಂಗಳಿಗೆ ಬರೀ ಹಸಿನ ತುಪ್ಪದಲ್ಲಿ ಮೈಗೆ ನೀರು ಯಾಗ ದನನೇ ಸಾಕಿದ್ದೆ, ನಾಟಿ ದನವ. ಈಗ ಈಗಿಲ್ಲ ಕಣಪ್ಪ. ಯಾಕೆ ಸಾಕ ಕೇಳ್ಬೇಕು, ನಾಟಿ ದನ ಸಾಕು ಅಂತ ಎಲ್ಲ ಇಟ್ಕೊಂಡವ್ರ? ಅವ್ರು ಇಲ್ಲಕ್ಕೆ ಇಲ್ಲ ನಾಟಿ ದನ. ಹಾಲು ಹಾಲು ಬೆಣ್ಣೆ ತುಪ್ಪ ಮಜ್ಜಿಗೆ ಏನ್ ಮಾಡ್ತೀರಿ? ಸೀಮೆಸಿಂದಯ್ಯ, ನಾಟಿ ಹಸಿನಲ್ಲಿ ಇಷ್ಟಪತ್ತೆ ಯೂನಿಯನ್ ಬಣ್ಣೆಯ ಅದ ಕರಗಿಸ್ಬಿಟ್ಟು ಅವನ ಸರಳ ಪೂರ್ತ ತಿಕ್ಕಿದ್ದೀನಿ. ಎಮ್ಮೆದ್ ಮಾತ್ರ ಒಂಚೂರು ನಾನು ಸೋಕ್ಸಿಲ್ಲ, ನಾಟಿ ಹಸಿನಲ್ಲಿ ಬೆಳೆಸಿದ್ದೀನಿ. ಈಗ ನಿಮ್ಮ ಮಗಳು ಜಯಮ್ಮ ಅವರು ಅವ್ರ ಕಾಲ ಹೆಂಗ್ ಬಂತು ಕೇಳೋಣ ಅಂತ ಹೇಳ್ರಿ, ನಿಮ್ ತಾಯಿಯವರೇನೋ ಹಾಗೆಲ್ಲ ಮಾಡ್ದೆ ಅಂತವ್ರೆ, ನಿಮ್ ಕಾಲದಲ್ಲಿ ಹೇಗೈತೆ ಹೇಳಿ? ನಮ್ ಕಾಲದಲ್ಲಿ ಚೇಂಜ್ ಆಗ್ಬಿಡ್ತು, ಬೆಣ್ಣೆ ಹಾಯ್ಕೊಂಡು ಮೊಸರು ಹಾಯ್ಕೊಂಡು ರೊಟ್ಟಿ ತಿಂತಿದ್ವು, ಅದೆಲ್ಲ ಹೋಯ್ತು. ಈಗ ಚಿತ್ರಾನ್ನ ಬಾತು ಅಂತ ತಿಂತದ್ ಈಗಿನ ಕಾಲದಲ್ಲಿ. ಈಗ ಅವೆಲ್ಲ ಗೊಬ್ಬರ ಹಾಕಿದೆ ಎಲ್ಲ ಊಟ ತಿಂದು ಎಲ್ಲಾರ್ಗೆ 50 ವರ್ಷಕ್ಕೆ 60 ವರ್ಷಕ್ಕೆ ಎಲ್ಲ ಹಲ್ಲು ಉದುರೋಯ್ತಾವೆ, ಆತರ ಕಲ್ತಾ ಇಲ್ಲ. ಅಲ್ಲ ನೋಡಿ, ನಿಮ್ ತಾಯಮ್ಮವ್ರು ಮಾಳಮ್ಮವ್ರಿಗೆ 90 ವರ್ಷ ಹಲ್ಲು ಅವೇ ಒರಿಜಿನಲ್ ಅಲ್ಲೇ ಅಲ್ವಾ? ಓ ಕಟ್ಸಿರವೇನಲ್ಲ, ಎಷ್ಟೊಂದು ಒಂದಲ್ಲೂ ಬಿದ್ದಿಲ್ಲ, ಎರಡು ಬಿದ್ದವೆ. ಅಲ್ಲ ಈಗೆಲ್ಲ ಸುಮ್ನೆ ಏನ್ ಹುಟ್ಟದ ಮಕ್ಕಳಿಗೆ ಒಂದ್ ಸ್ವಲ್ಪ ಹಲ್ಲು ಬತ್ತಾವೆ ಅಂದ್ರೆ ಸಾಕು, ಅದೇ ಹಲ್ಲೆಲ್ಲ ಹುಳ್ಕಾಯ್ತವೆ. ನಿಮ್ಗೇನು ಇಷ್ಟು ಚೆನ್ನಾಗವಲ್ಲ? ಇನ್ನು ಚೆನ್ನಾಗಿದ್ದು ಈಗ ಸ್ವಲ್ಪ ಇದಾಗ್ಬಿಟ್ಟವೆ. ಅಲ್ಲ ಈಗ ಮರಲ್ಲು ಅಂತ ಹುಟ್ಟತವಲ್ಲ ಆತರ ಏನಿಲ್ಲ, ಬಿದ್ದಿಲ್ಲ ಬಿದ್ದೇ ಇಲ್ಲ ನಿಮ್ಗೆ ಹಲ್ಲು. ಆರೋಗ್ಯ ಚೆನ್ನಾಗಿರ್ಲಿ, ದೇವರು ಚೆನ್ನಾಗಿ ಆರೋಗ್ಯ ಆಯಸ್ಸು ಕೊಡ್ಲಿ. ಇನ್ನು ನಮ್ಮ ಜಯಮ್ಮನವರು ಏನೋ ಹೇಳ್ಬೇಕು ಅಂತ ಇದಾರೆ, ಕೇಳೋಣ. ಮದುಲ ನನುದೇನ ಮದುಲ ಸುವಾರಿಯ ಮದುಗದಿಂದ ಚೇಮನಿಯೋಳ ಮದುಗದಿಂದ ಚೇಮನಿಯೋಳ ಸಾರು ಸತಿಯ ಮದುಲೇ ಸೊಲ್ಲಲ್ಲೇ ನೇನಾದೇನ ಈ ಮದುಲೇ ಸೊಲ್ಲಲ್ಲೇ ನೇನಾದೇನ ಮುಂಚೆ ನನುದೇನ ಕಂಚಿ ಕಾಳೆ ಸುರಿಯ ಚುಂಚಾನಗಿರಿಯ ಬಾಯಾರುವನ ಏ ಚುಂಚಾನಗಿರಿಯ ಬಾಯಾರುವನ ಎಲ್ಲ ಕೆಮದುಲೆ ನೆಲ್ಲಯ್ಯ ಕರ ಸೇರೆ ಚುಂಚಾನಗಿರಿಯ ಬಾಯಾರುವನ ಈ ಚುಂಚಾನಗಿರಿಯ ಬಾಯಾರುವನ ಅಳದಲುಟ ಅಳುದಲ್ಲಿ ಬೆಳೆಯೋದು ಅಳದಲ್ಲಿ ಬಟುವ ತೇರಾವೋದು ಏ ಅಳದಲ್ಲಿ ಬಟುವ ತೇರಾವೋದು ಅಳದಲ್ಲಿ ಬಟುವ ತಿರುಗೋವಂಬಾಳಯ್ಯ ನೆಲ್ಲೇ ತಂದಿರಸಿ ಕಾಳಸಕ್ಕೆ ಈ ನೆಲ್ಲೇ ತಂದಿರಸಿ ಕಾಳಸಕ್ಕೆ ತಟದಲ್ಲುಟ ತಟದಲ್ಲಿ ಬೆಳೆಯೋದು ತಟದಲ್ಲಿ ಬಟುವ ತೇರಾವೋದು ತಟದಲ್ಲಿ ಬಟುವ ತೇರಾವೋದು ತಟದಲ್ಲಿ ಬಟುವ ತಿರುಗೋ ಇಳೆದೆಲೆಯ ರೆಂಬೆ ತಂದಿರಸಿ ಕಾಳಸಕ್ಕೆ ಈ ರೆಂಬೆ ತಂದಿರಸಿ ಕಾಳಸಕ್ಕೆ. ತುಂಬಾ ಸುಶ್ರಾವ್ಯವಾಗಿ ಜಯಮ್ಮನವರು ಒಂದು ಒಳ್ಳೆಯ ಭೈರವನ ಮೇಲೆ ಜನಪದ ಗೀತೆಯನ್ನು ಹಾಡಿದ್ದಾರೆ. ನಮಗೆ ಮಾಡಮ್ಮನವ್ರು ಕೇಳಿದಕ್ಕೆ ಬರಲ್ಲ, ಮರೆತ್ಬಿಟ್ಟಿದ್ದೀನಿ ಅಂದ್ರು. ಆದ್ರೆ ನಿಮ್ ಮಗಳು ಕಲ್ತ್ಬಿಟ್ಟವ್ರಲ್ಲ, ಹೆಂಗೆ ಜನ್ಕುಟ್ಟೆ ಜನ್ಕುಟ್ಟೆ ಹೊಲಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ತೋಟ ಕೆಲಸ ಮಾಡ್ಬೇಕಾದ್ರೆ ಆಡ್ತಿರ್ತೀರಿ? ಆಡ್ತಾ ಇದ್ದು ಮದ್ವೆ ಮುಂಜಾನೆಲ್ಲ. ಮದ್ವೆ ಮುಂಜಾನೆಯಲ್ಲಿ ಹೇಳ್ತಾರಲ್ಲ ಜೊತೆಲಿ, ಅವ್ರ ಜೊತೆ ಹೇಳಿ ಹಂಗೆ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀರಿ. ಒಳ್ಳೇದು, ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನರಸಿಂಹಮೂರ್ತಿ ಅವರೇ, ಎರೆಹುಳು ಗೊಬ್ಬರದ ತೊಟ್ಟಿಯನ್ನು ಮಾಡಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆ ರೀತಿಯಲ್ಲಿ ಒಂದು ಉಪ ಆದಾಯವನ್ನು ಕೂಡ ಕಂಡುಕೊಳ್ತಾ ಇದ್ದೀರಿ, ನಿಮ್ಮ ಜಮೀನಿಗೂ ಕೂಡ ಬಳಸ್ತಾ ಇದ್ದೀರಿ. ಈ ರೀತಿಯಾದ ಮಾಹಿತಿಯನ್ನ ನೀವು ಯುವಕರಿಗಾಗ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಕೃಷಿ ಜಮೀನನ್ನು ಹೊಂದು ಕೃಷಿ ಜಮೀನಿನಲ್ಲಿ ಎಲ್ಲವನ್ನೂ ಕೂಡ ರಾಸಾಯನಿಕವಾಗಿ ನಾನು ಬೆಳೆದು ಹೆಚ್ಚು ಆದಾಯ ಗಳಿಸಬೇಕು, ಅದೊಂದು ನಮ್ಮ ರೈತರಲ್ಲಿ ಹೆಚ್ಚು ಬೆಳೆ ತೆಗಿಬೇಕು ಹೆಚ್ಚು ಆದಾಯ ಗಳಿಸಬೇಕು ಅಂತ. ಎರೆಹುಳು ಗೊಬ್ಬರಕ್ಕೂ ಮತ್ತು ರಾಸಾಯನಿಕ ಗೊಬ್ಬರಕ್ಕೂ ಪ್ರಮುಖವಾದ ವ್ಯತ್ಯಾಸವನ್ನು ನೀವು ಏನು ಕಂಡುಕೊಂಡಿದ್ದೀರಿ, ಮತ್ತು ಎರೆಹುಳು ಗೊಬ್ಬರದ ತೊಟ್ಟಿ ನಿರ್ಮಾಣ ಮಾಡಿಕೊಂಡು ಅವರ ಜಮೀನಿನಲ್ಲೇ ಅವರ ಜಮೀನಿಗಾಗುವಂತಹ ಗೊಬ್ಬರವನ್ನು ತಯಾರು ಮಾಡ್ಕೋಬೇಕು ಅನ್ನೋದಕ್ಕೆ ನಿಮ್ಮ ಕಿವಿ ಮಾತು ಏನು ಹೇಳಿ ಸರ್? ಇವತ್ತೊಂದು ಭೂಮಿಗೆ ಒಂದು ಯಾವುದೇ ಒಂದು ಬಿತ್ತನೆ ಹಾಕಿದ್ರು ನೇರವಾಗಿ ಹುಟ್ಟೋ ಶಕ್ತಿನೇ ಕಳ್ಕೊಂಡಿದೆ ಸರ್. ಆ ರೀತಿ ಆಗಿರೋದ್ರಿಂದ ಎಲ್ಲಿಯೂ ನರ್ಸರಿಗಳನ್ನು ಪ್ರಾರಂಭ ಮಾಡಿದ್ರು, ಕ್ರಿಮಿನಾಶಕ ಕಳೆನಾಶಕ ಎಲ್ಲವನ್ನು ಹಾಕಿ ಅದನ್ನು ಹುಟ್ಟೋ ರೀತಿಯಲ್ಲಿ ಕೃತಕವಾಗಿ ಹುಟ್ಟೋ ರೀತಿ ಮಾಡಿ ನಮಗೆ ಸಸಿಗಳನ್ನ ಕೊಟ್ಟಾಗ ಭೂಮಿಗೆ ತಂದು ನಾವು ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೋ, ಅಲ್ಲೂ ಸಹ ಅದು ಬೇರೆ ಬೇರೆ ಥರದ ಕೆಮಿಕಲ್ನೇ ಕೇಳ್ತಾ ಬಂದು ಅದನ್ನು ಅಳವಡಿಸಿಲ್ಲ ಅಂತಂದರೆ ರೈತ ಫೇಲ್ ಆಗ್ತಾನೆ ಸರ್. ಅದ್ರ ಬದಲಿಗೆ ನಾವು ನಮ್ಮದೇ ಆದಂಥ ಬಿತ್ತನೆ ಬೀಜನಗಳನ್ನ ನಾವು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಮ್ಮದೇ ಆದಂಥ ಭೂಮಿಗೆ ಅಚ್ಚುಕಟ್ಟು ಮಾಡಿಕೊಂಡು ನಾವು ಬೆಳೆದಿದ್ದೇ ಆದರೆ ಉತ್ತಮ ದರ್ಜೆ ಆಹಾರನ ಈ ಮನುಕುಲಕ್ಕೆ ಕೊಡ್ತಕ್ಕಂಥ ಸಾಧನೆ ಮಾಡ್ದಂಗಾಗುತ್ತೆ. ನಾವು ಮಾಡ್ತಕ್ಕಂಥ ಕ್ರಾಂತಿಗೆ ಎಲ್ಲರೂ ಕೈ ಜೋಡಿಸಿದ್ರೆ ಖುಷಿ ಆಗುತ್ತೆ ಅನ್ನೋ ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಕ್ಕಳು ಹೇಳಿ? ನನಗೆ 3 ಜನ ಮಕ್ಕಳಿದ್ದಾರೆ. ಮೊದಲನೇ ಅವನು PUC ಪಾಸ್ ಆಯಿತು, KEB ಗೋದ. ಎರಡನೇ ಅವನು ಬಿಕಾಂ ಗಂಟ ಹೋದ, ಅವನು ತುಂಬ ಉತ್ತಮ ದರ್ಜೆಯ ಸ್ಪೋರ್ಟ್ಸ್ ಮ್ಯಾನ್, ಇಂಡಿಯನ್ ಆರ್ಮಿನಲ್ಲಿ ಸೆಲೆಕ್ಷನ್ ಆಗಿ ಅವರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೂರನೇ ಮಗಳು BSc ನರ್ಸಿಂಗ್ ಕಂಪ್ಲೀಟ್ ಆಗಿ ಮನೆಯಲ್ಲ ಇದ್ದಾರೆ, ಒಂದು 6 ತಿಂಗಳು ಇರಲಿ ಅಂತ ಹೇಳಿ. ಈಗ ಹಲವಾರು ಜನಕ್ಕೆ ನಿಮ್ಮ ಸಂಪರ್ಕದಲ್ಲಿ ಬರೋರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮಾತುಗಳನ್ನು ಕೇಳಿ ಹಲವಾರು ಜನ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳಿದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 8 2 9 6 5 5 4 4 7 7 8 2 9 6 5 5 4 4 7 7 8 2 9 6 5 5 4 4 7 7 ನಮಸ್ಕಾರ ನಷ್ಟಮೂರ್ತಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಎರೆಹುಳು ಗೊಬ್ಬರ ತಯಾರಿಕೆ ಹಾಗೂ ಮಾರಾಟದಿಂದ ಕಟ್ಟಿಕೊಂಡ ಸ್ವಾವಲಂಬಿ ಬದುಕು ಈ ಕುರಿತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ದೊಡ್ಡಬಾಲ ಗ್ರಾಮದ ಕೃಷಿಕ ಎನ್ ನರಸಿಂಹಮೂರ್ತಿ ಹಾಗೂ ಅವರ ಕುಟುಂಬ ಸದಸ್ಯರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು SC ಹೇಮಕುಮಾರ್. ಯಾಕೋ ತುಂಬಾ ಗಾಬರಿ ಆಗಿದ್ದೀಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ TB ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? TB ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು TB ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿ ಲೋಕ ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಇದೇ ತಿಂಗಳ 18-23 ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೃಷಿ ಮೇಳವನ್ನು ಏರ್ಪಡಿಸಲಾಗಿದೆ. ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಲು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಗಳ ಜೊತೆಗೆ ಈ ವರ್ಷ ವಿಶೇಷವಾಗಿ ಸಿರಿಧಾನ್ಯ ಬೆಳೆಗಳ ಪ್ರಾತ್ಯಕ್ಷಿಕೆ, ಮಣ್ಣಿನ ಸವಕಳಿ ತಪ್ಪಿಸುವ ಬಗೆ, ಔಷಧಿ ಬೆಳೆಯಾಗಿ ಲಾವಂಚ, 18 ದೇಸಿ ದಂಟಿನ ಸೊಪ್ಪಿನ ತಳಿಗಳ ಪ್ರಾತ್ಯಕ್ಷಿಕೆ ಹಾಗೂ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಪ್ರಾತ್ಯಕ್ಷಿಕೆಗೆ ವ್ಯವಸ್ಥೆ ಮಾಡಲಾಗಿದೆ. ವಿಶ್ವಸಂಸ್ಥೆಯು 2023 ಸಿರಿಧಾನ್ಯ ವರ್ಷ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಸಿರಿಧಾನ್ಯ ಬೆಳೆಗಳ ಪ್ರದರ್ಶನ, ವಿಚಾರ ಸಂಕಿರಣ ಹಾಗೂ ಸಿರಿಧಾನ್ಯಗಳ ಅಡುಗೆ ಸ್ಪರ್ಧೆ ಈ ವರ್ಷದ ಪ್ರಮುಖ ಆಕರ್ಷಣೆಗಳಾಗಿವೆ. ಇದರ ಜೊತೆಗೆ ಸಿರಿಧಾನ್ಯ ಬೆಳೆಯುವ ರೈತರು, ತಜ್ಞರು, ವರ್ತಕರು ಹಾಗೂ ಸಂಸ್ಥೆಗಳನ್ನು ಒಗ್ಗೂಡಿಸಿ ಚರ್ಚೆ ಹಾಗೂ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ರೈತರ ಶ್ರಮ, ಸಮಯದ ಉಳಿತಾಯ, ಸಮರ್ಪಕ ಔಷಧಿ ಸಿಂಪಡಣೆ, ಬಿತ್ತನೆ, ಬೆಳೆ ಸಮೀಕ್ಷೆ ಹಾಗೂ ಬೆಳೆಯ ಆರೋಗ್ಯವನ್ನು ಕಾಪಾಡಲು ನೂತನ ತಂತ್ರಜ್ಞಾನವಾಗಿ ಡ್ರೋನ್ ಬಳಕೆ ಮಾಡಬಹುದಾಗಿದೆ. ಡ್ರೋನ್ ಅನ್ನು 20 ಮೀಟರ್ ಎತ್ತರಕ್ಕೆ ಹಾರಿಸಿ ತೆಂಗು ಅಡಿಕೆ ಮರಗಳಿಗೆ ಔಷಧಿ ಸಿಂಪಡಿಸಬಹುದು. ಈ ಡ್ರೋನ್ ಕಾರ್ಯನಿರ್ವಹಣೆಯ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಸಮಗ್ರ ಆಹಾರದ ಅಂಗಗಳಾದ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ಕೃಷಿ ಆದಾಯದ ಇತರ ಮೂಲಗಳಾದ ವಾಣಿಜ್ಯ ಬೆಳೆಗಳು, ಮೇವಿನ ಬೆಳೆಗಳು, ವಿವಿಧ ಫಲಪುಷ್ಪಗಳು ಮತ್ತು ವಿದೇಶಿ ತರಕಾರಿಗಳನ್ನೊಳಗೊಂಡ ತೋಟಗಾರಿಕೆ ಬೆಳೆಗಳು, ಲಾವಂಚ, ರೇಷ್ಮೆ ಕೃಷಿ, ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅನುಸರಿಸಿ ಸುಮಾರು 150 ಬೆಳೆಗಳು ಹಾಗೂ ವಿವಿಧ ತಳಿಗಳ ಪ್ರಾತ್ಯಕ್ಷಿಕೆಯ ತಾಕುಗಳನ್ನು ವೀಕ್ಷಿಸಬಹುದಾಗಿದೆ. ಸಣ್ಣ ಹಾಗೂ ಅತಿಸಣ್ಣ ರೈತರ ಸುಸ್ಥಿರ ಜೀವನೋಪಾಯವನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಖರ್ಚಿನಲ್ಲಿ ಸಮಗ್ರ ಸುಸ್ಥಿರ ಕೃಷಿ ಮಾದರಿಯೊಂದನ್ನು ಅಭಿವೃದ್ಧಿಪಡಿಸಿ ಕೃಷಿ ಬ್ರಹ್ಮಾಂಡ ಎನ್ನುವ ಸ್ವಾವಲಂಬಿ ಪರಿಕಲ್ಪನೆಯ ಮೂಲಕ 1 ಎಕರೆಯಲ್ಲಿ ಕೃಷಿ, ತೋಟಗಾರಿಕೆ, ಮೇವು, ಔಷಧಿ ಸಸ್ಯ, ವಿವಿಧ ಸೊಪ್ಪಿನ ಬೆಳೆಗಳು ಹಾಗೂ ಪಶುಸಂಗೋಪನೆ ಮೂಲಕ ರೈತರು ಆರ್ಥಿಕವಾಗಿಯೂ ಸದೃಢರಾಗಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ ಎನ್ನುವುದಕ್ಕೆ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಾಡು ಮಾಡಲಾಗಿದೆ. ವಸ್ತು ಪ್ರದರ್ಶನದಲ್ಲಿ ಕೃಷಿ, ತೋಟಗಾರಿಕೆ ಹಾಗೂ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯಗಳು, ಕೃಷಿ ಸಂಶೋಧನಾ ಸಂಸ್ಥೆಗಳು, ವಿವಿಧ ಅಭಿವೃದ್ಧಿ ಇಲಾಖೆಗಳು, ಸ್ವಸಹಾಯ ಸಂಘಗಳು, ಸರ್ಕಾರೇತರ ಸಂಸ್ಥೆಗಳು, ಕೃಷಿ ಉಪಕರಣಗಳ ಉತ್ಪಾದಕರು, ವಿತರಕರು ಮುಂತಾದವರು ಭಾಗವಹಿಸಿ ಅಗತ್ಯವಾದ ಮಾಹಿತಿ ನೀಡಲಿದ್ದಾರೆ. ಕೃಷಿಗೆ ಅನುಕೂಲವಾಗುವ ಹಲವಾರು ನೂತನ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ವಿವಿಧ ವಿಭಾಗಗಳ ಉತ್ತಮ ಪ್ರದರ್ಶಕರಿಗೆ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುವುದು. ದೇಸಿ ಜಾನುವಾರುಗಳನ್ನು ಪೋಷಿಸುವ ಹಿನ್ನೆಲೆಯಲ್ಲಿ ಕೃಷಿ ಮೇಳದಲ್ಲಿ ದೇಸಿ ತಳಿಗಳ ಹಸು, ಕುರಿ, ಮೇಕೆ ಮತ್ತು ಕೋಳಿಗಳ ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿದೆ. ರೈತರು ಸಾಕಾಣಿಕೆ ಮಾಡಬಹುದಾದ ವಿವಿಧ ಜಾತಿಯ ಮೀನು ತಳಿಗಳು ಹಾಗೂ ಅಲಂಕಾರಿಕ ಮೀನುಗಳ ಪ್ರದರ್ಶನವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆ, ಸೋಬಾನೆ ಪದಗಳ ಸ್ಪರ್ಧೆ, ಸಿರಿಧಾನ್ಯ ತಿನಿಸುಗಳ ಸ್ಪರ್ಧೆ ಹಾಗೂ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿದೆ. ಗಮನಿಸಿ, ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಇದೇ ತಿಂಗಳ 18ನೇ ತಾರೀಖಿನಿಂದ 23ನೇ ತಾರೀಖಿನವರೆಗೆ ಜರುಗಲಿದೆ. ಆಸಕ್ತರು ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ರೈತ ಬಾಂಧವ